लैंडस्लाइड के खतरे के बारे में आज हमें भूविज्ञानी बताएंगे। सबसे पहली बात, कच्चे पहाड़ों पर मकान न बनाएं। पहाड़ी क्षेत्र में भारी निर्माण मिट्टी की पकड़ को ढीला करता है। ऐसे में भूकंप आने पर लैंडस्लाइड का खतरा बढ़ जाता है। इसलिए इमारतों के निर्माण के समय भूकंप से बचाव संबंधी मापदंडों का ख्याल रखना चाहिए और मिट्टी की पकड़ मजबूत बनाने के लिए अधिक से अधिक पेड़ लगाएं। आपके हित में तत्पर NDMA नेशनल डिजास्टर मैनेजमेंट अथॉरिटी द्वारा जनहित में जारी। ಅಡಿಕೆ ಕಾಫಿ ಕಾಳುಮೆಣಸು ಏಲಕ್ಕಿ ಶುಂಠಿ ಮುಂತಾದವುಗಳಲ್ಲೇ ಕೊಳೆರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ವಿಚಾರಗಳನ್ನು ತಿಳಿಸುವ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ, ಇದರಲ್ಲಿ ಕಾಳುಮೆಣಸು ಬೆಳೆಯಲ್ಲಿ ತಾಂತ್ರಿಕತೆಗಳು. ಈ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರಿಂದ ವಿಚಾರ ಪ್ರಸ್ತಾಪ. ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ತೋಟಗಾರಿಕಾ ಬೆಳೆಗಳ ತಾಕತ್ತು, ತೋಟಗಾರಿಕಾ ಬೆಳೆಗಳ ತಾಕತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ನೋಡಿ ಇಳುವರಿಯ ಸಂಪತ್ತು, ನೋಡಿ ಇಳುವರಿಯ ಸಂಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ. ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ. ರೈತ ಬಾಂಧವರೇ, ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿನ ವಿವಿಧ ತಳಿಗಳು, ಕಾಳುಮೆಣಸಿನಲ್ಲಿ ತಾಂತ್ರಿಕತೆಗಳು, ಉತ್ತಮ ಉತ್ಪಾದನೆ ಪಡ್ಕೊಳ್ಳಿಕ್ಕೆ ಏನೇನು ಕ್ರಮಗಳನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ಮಂಡಿಸಿದರೆ ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ಮೆಣಸಿನಲ್ಲಿ ಸುಮಾರು ತಳಿಗಳನ್ನು ಬಿಡುಗಡೆ ಮಾಡಿದ್ದಾವೆ. ಬಹಳ ಮುಖ್ಯವಾದ ತಳಿ ಅಂತ ಹೇಳಿದ್ರೆ ಸೇವಮ್ಮು, ಮತ್ತೆ ಶಕ್ತಿ, ರೋಗ ಒಂದು ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇದೆ, ಮಲಬಾರ್ ಎಕ್ಸೆಲ್ ಅಂತ ಹೇಳಿ ದಪ್ಪ ಕಾಳಿದೆ. ಸೊ ಅದ್ರ ಜೊತೆಗೆ ಶ್ರೀಕರ, ಶುಭಕರ, ಪಂಚಮಿ, ಪೌರ್ಣಮಿ ಅಂತೆ ಗಿರಿಮುಂಡ ಮತ್ತೆ ಮಲಬಾರ್ ಎಕ್ಸೆಲ್ ಹೈ ಆಲ್ಟಿಟ್ಯೂಡ್ ಎತ್ತರ ಪ್ರದೇಶಕ್ಕೆ, ನಮಗೆ ವಿರಾಜಪೇಟೆ ಮೇಲೆ ಕೆಲವರು ತೋಟ ಇದೆ ಅಲ್ಲ, ಅಲ್ಲೆಲ್ಲ ಬೆಳಿಲಿಕ್ಕೆ ಇಂಥ ವೆರೈಟಿಗಳನ್ನು ತಗೊಂಡೋಗಿ ನೆಟ್ಟು ಬೆಳೆಸ್ಕೋಬೇಕು. ಎಲ್ಲಿ ಕೊತ್ತುಗಳು ಬಿದ್ದು ಹೋಗ್ತವೆ, ಜೂನಲ್ಲಿ ಜುಲೈನಲ್ಲಿ ಹೂ ಬಂದ್ರೆ ಒಂದು ನಿಲ್ಲೋದೇ ಇಲ್ಲ ಅಂತ ಪ್ರದೇಶಕ್ಕೆ. ರಭಸ್ಟ್ರದಲ್ಲಿ ಏನ್ ಬೇಕಾಗಿಲ್ಲ, ಪನ್ನೂರ್ ಒಂದು ಚೆನ್ನಾಗಿ ಕೊಡುತ್ತೆ, ಅದನ್ನ ಬೆಳಿಬಹುದು. ಸೊ ಶಕ್ತಿ ಅಂತ ಹೇಳಿ ಮತ್ತೆ ತೇವಮ್ಮು ಇವೆರಡು ಕೊಳೆ ರೋಗ ಕಡಿಮೆ ಬರುತ್ತೆ, ಬರೋದೇ ಇಲ್ಲ ಅಂತ ಅಲ್ಲ, ಫೈಟೋಪ್ತೋರಾ ಟಾಲರೆಂಟ್ ಲೈನ್ಸ್ ಇಂಥದ್ದೆಲ್ಲ ಟಾರ್ಗೆಟ್ ಮಾಡ್ತಾ ಇದಾವೆ. ಈಗ ಕೆವಿಕೆ ಅವರೊಂದು ಒಂದಷ್ಟು ಗಿಡ ಮಾಡ್ತಾರೆ, ನಾವು ಒಂದಷ್ಟು ಗಿಡ ಮಾಡ್ತಾ ಇದ್ದೇವೆ, ಕ್ಯಾಲಿಕಟ್ ಅಲ್ಲಿಂದ ಗಿಡ ಮಾಡ್ತಿದ್ದಾವೆ. ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ತಂದು ಹಾಕೊಂಡು ಬೆಳಿಬೇಕು. ತೇವಮ್ಮು ಈಗ ತುಂಬಾ ಕಡೆ ಬಂದಿದೆ ಈಗಾಗಲೇ. ಶ್ರೀಕರ, ಶುಭಕರ ಹಿಂದೆನೆ ರಿಲೀಸ್ ಮಾಡಿದ್ವಿ. ಇದು ಕರಿಮುಂಡ ತಳಿಗಳು, ಒಳ್ಳೆ ಸ್ಪೈಕ್ಸ್ ಬರುತ್ತೆ, ಎಲೆಗಳಿಗಿಂತ ಜಾಸ್ತಿ ಸ್ಪೈಕ್ ಕಾಣುತ್ತೆ, ಆ ಲೆವೆಲ್ ಬರುತ್ತೆ, ಹತ್ತತ್ರ ಹಾಕೊಂಡು ಬೆಳಿಬಹುದು ಅಂತವೆ. ಪಂಚಮಿ ಅಂತ ಹೇಳಿ ಕಾಳುಗಳು ಚೆನ್ನಾಗಿ ಸೆಟ್ ಆಗುತ್ತೆ, ಮತ್ತೆ ತುಂಬಾ ಕೊತ್ತುಗಳು ಕಾಣೋದಿಲ್ಲ, ಎಲೆಗಳೇ ಜಾಸ್ತಿ ಕಾಣುತ್ತೆ. ಸ್ವಾಂಪೀರಿಯನ್ ಅಂತ ಹೇಳಿ ಬೇರು ಗಂಟು ಹುಳು ಬರುತ್ತೆ, ಎಲ್ಲೋಯಿಂಗ್ ಆಗುತ್ತೆ ಗಿಡ, ಅದನ್ನ ತಡ್ಕೊಳ್ಳೋ ಶಕ್ತಿ ಪೌರ್ಣಮಿಗಿದೆ. ನೆಮಟೋ ಟಾಲರೆಂಟ್ ಲೈನ್ ಅಲ್ಲಿ PLD2 ಅಂತ ಹೇಳಿ ಹಿಂದೆ ಒಂದು ಸೆಲೆಕ್ಷನ್ ಮಾಡಿದ್ರು, ಕೊಟ್ಟನಾಡ್ ಹೈ ಓಲಿಯೋರೇಷನ್ ಕಂಟೆಂಟ್ ಇದೆ. ಪನ್ಯೂರ್ ಒಂದು, ಇದು ಒಂದು ಬೆಸ್ಟ್ ಹೈಬ್ರಿಡ್, ನೀವೆಲ್ಲ ಬೆಳೀತಾ ಇರೋದು ಪನ್ಯೂರ್ ಒಂದು. ಮತ್ತೆ ಬಿಸಿಲಿಗೆ ಪನ್ಯೂರ್ ಒಂದು ಒಳ್ಳೆ ತಳಿ ಅಂತ ಹೇಳಿದ್ದು ಕರ್ನಾಟಕದವರು. ರಿಲೀಸ್ ಆಗಿದ್ದು ಕೇರಳದಲ್ಲಾದರೂ ನಮ್ಮ ಕಾಫಿ ತೋಟಗಳಲ್ಲಿ ಆ ದೊಡ್ಡ ಕಾಲಮ್ಸ್ ಎಲ್ಲ ಬಂದು 20-30 ಕೆಜಿ ಪರ್ ವೈನ್ಸ್ ಕುಯ್ದಿದ್ದಾರೆ. ಅದರಿಂದ ಒಂದು 10-15 ವರ್ಷ ನಂತರ ಒಳ್ಳೆ ತಳಿ ಅಂತ ಆಗಿದೆ. ಎಲ್ಲ ಕಡೆ ಗಿಡ ಸಿಕ್ಕುತ್ತೆ, ಬೆಳೀರಿ, ಅದು ಚೆನ್ನಾಗಿದೆ. ಮತ್ತೆ ಮರ ಕಂಟುಕೊಳ್ಳುತ್ತೆ. ನಮ್ಮ ಬೇರೆ ಎಲ್ಲ ತಳಿಗಳನ್ನ ಕಟ್ಟಬೇಕು, ತಿಂಗಳು ತಿಂಗಳು ಕಟ್ಟಬೇಕು. ಈ ತಳಿಯನ್ನ ಒಂದು 2 ತಿಂಗಳು ಕಟ್ಟಿ ಮರಕ್ಕೆ ಬಿಟ್ಬಿಟ್ರೆ ಅದು ಹತ್ಕೊಂಡು ಹೋಗುತ್ತೆ. ಮತ್ತೆ ತುಂಬಾ ರನ್ನರ್ಸ್ ಬರುತ್ತೆ ಈ ತಳಿಯಲ್ಲಿ. ನಮ್ಮ ಕರಿಮುಂಡ ತಳಿಗಳಲ್ಲಿ ರನ್ನರ್ಸ್ ಅಂದ್ರೆ ಪಿಳ್ಳೆಗಳು ಬರೋದೇ ಇಲ್ಲ, ತುಂಬಾ ಕಡಿಮೆ. ಅದರಿಂದನೇ ಆ ತಳಿಗಳು ಜಾಸ್ತಿಯಾಗಿ ಪ್ರಚಲಿತದಲ್ಲಿ ಇಲ್ಲ. ನಾವೇ ಮಾಡಿದ್ರೆ ನಾವೇ ಒಂದು ಸಣ್ಣ ಸಣ್ಣ ಬೆಳ್ಕೊಂಡು ಅದನ್ನ ಕಟ್ ಮಾಡಿ ಗಿಡ ಮಾಡಿ ಅದು ಕೊಡ್ಬೇಕಾಗುತ್ತೆ. ಫಾಸ್ಟ್ ಬೆಳೆಯಲ್ಲ ಪನ್ನೂರ್ ಒಂದು, ಹಂಗಿಲ್ಲ. ನೀವು ಬೇಕಿದ್ರೆ ನೆಟ್ ಬಿಟ್ ಬೆಳೆಸಿದ್ರೆ ಜೋರ ಬರುತ್ತೆ. ಪನ್ನೂರ್ 2 ಅಂತ ಹೇಳಿ, ಶೇಡ್ ಟಾಲರೆಂಟ್ ಪನ್ನೂರ್ 2 ಅಂದ್ರೆ ನಮ್ಮ ಅಡಕೆ ತೋಟಗಳಿಗೆ ಪನ್ನೂರ್ 2 ಅನ್ನ ರೆಕಮೆಂಡ್ ಮಾಡಿದ್ದಾರೆ. ಸೊ ಕೇರಳ ಪನ್ನೂರ್ ರಿಸರ್ಚ್ ಸ್ಟೇಷನ್ ಅವರು ಗಿಡ ಮಾಡಿ ಮಾಡ್ತಾರೆ. ಲೇಟ್ ಮೆಚೂರಿಂಗ್ ಪನ್ನೂರ್ 3 ಇದನ್ನು ಸುದಾ ಅಡಿಕೆ ತೋಟಗಳಲ್ಲಿ ಬೆಳೀತಾ ಇದಾರೆ. ಪನ್ನೂರ್ 5 ಸುಮಾರು ತೋಟಗಳಲ್ಲಿ ಇದೆ ಶೇಡ್ ಟಾಲರೆಂಟ್. ಅರಬಿಕಾ ತೋಟಗಳಲ್ಲಿ ಪನ್ನೂರ್ 5 ಚೆನ್ನಾಗಿ ಬರುತ್ತೆ. ಪನ್ನೂರ್ ರಿಸರ್ಚ್ ಸ್ಟೇಷನ್ ಇಂದ ರಿಲೀಸ್ ಅಂತ ತಳಿ. ಪನ್ನೂರ್ 6, 7, and 8 and 9 ಇತ್ತೀಚೆಗೆ ರಿಲೀಸ್ ಮಾಡಿದ್ದಾರೆ. ಇಳುವರಿಯಲ್ಲಿ ಚೆನ್ನಾಗಿದ್ದಾವೆ ಗಿಡಗಳು. ನಾವು ಪನ್ನೂರ್ ರಿಸರ್ಚ್ ಸ್ಟೇಷನ್ ಇಂದ ತಂದ್ಕೋಬೇಕಾಗುತ್ತೆ. ಸಿರ್ಸಿಯಲ್ಲಿ ಈ ತರ ತಳಿಗಳು ನಮ್ಮ ಸ್ಥಾನಿಕ ತಳಿಗಳಿದಾವೆ. ಕರಿಮಲ್ಲಿಗೆ ಸರ ಅಂತ ಇದೆ. ಇದರಲ್ಲಿ 100-150 ರೂಪಾಯಿ ಜಾಸ್ತಿ ರೇಟಿಂಗ್ ಮಾರ್ಬಹುದು. ಅಲ್ಲಿಂದ ಬಂದು ತಗೊಂಡು ಹೋಗ್ತಾರೆ ಅವ್ರ ತೋಟಕ್ಕೆ ಬೇರೆ ವರ್ತಕರು. ಆ ರೀತಿ ಇದೆ. ಮತ್ತೆ ತಿರುಪುಗೆರೆ ಅಂತ ಇದೆ, ಉದ್ದಗೆರೆ, ಕರಿಮಲ್ಲಿಗೆ ಸರ, ಕರಿಮುಂಡ, ಕುರುಮಲೈ. ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ವಿಜ್ಞಾನಿಗಳು ಈ ಬೆಳೆಯ ಬಗ್ಗೆ ಅಷ್ಟಾಗಿ ಆಸಕ್ತಿ ತೋರಿಸದೇ ಇರುತ್ತೆ. ಅಂದ್ರೆ ಯೂನಿವರ್ಸಿಟಿ ಅವರು ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಅವ್ರು ಮೆಣಸು ಅಲ್ಲಿ ಬೆಳೆಯಕ್ಕಾಗಲ್ಲ, ಇಲ್ಲಿ ರಿಸರ್ಚ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಇತ್ತೀಚೆಗೆ ಬರ್ತಾ ಇದಾರೆ. ಆತರ ಬಂದು ಒಂದ್ 10 ವರ್ಷ ಮಾಡಿದ್ರೆ ಮೋಸ್ಟ್ಲಿ ಇವೆಲ್ಲ ತಳಿಗಳು ನಮ್ಮ ರೈತರಿಗೆ ಸಿಕ್ಕುತ್ತೆ. ಈಗ ನೆಕ್ಸ್ಟ್ ಆ ವೆರೈಟಿಗಳನ್ನ ಮಾಡಿದ್ರೆ ಮೋಸ್ಟ್ಲಿ ರೈತರಿಗೆಲ್ಲ ಸಿಕ್ಕುತ್ತೆ. ಕುರಿಮಲೈ ಅಂತ ಹೇಳಿ 140 cm ಉದ್ದ ಇದೆ, ಒಂದು ಸ್ಕೇಲ್ಗಿಂತ ಉದ್ದ ಇದೆ. 140-150 ಕಾಳುಗಳಿದೆ ಒಂದು ಕೊತ್ತಿನಲ್ಲಿ. ಕುರಿಮಲೈ ಅಂತ ಸುಮಾರು ವರ್ಷಗಳ ಹಿಂದೆನೆ ಬ್ರಿಟಿಷರ್ ಕಾಲದಲ್ಲೇ ನಮ್ಮ ಸಿರ್ಸಿ ತೋಟಗಳಲ್ಲಿ ಇದೆ ಈ ತಳಿ. ತಳಿ ಅಂತ ಹೇಳಿದ್ರೆ ಆ ಏರಿಯಾದಲ್ಲಿ ಬೆಳೀತಾ ಇದೆ. ಮತ್ತೆ ಇನ್ನೊಂದು ಯಾರು ಹೇಳ್ತಾ ಇದ್ರು, ತುಂಬಾ ದಪ್ಪ ದಪ್ಪ ಕಾಳುದು, ಇದೊಂದು ಬಾಳೆಸರ ಅಂತ ಹೇಳಿ. ದಪ್ಪ ಕಾಳು, ಚಿಕ್ಕದು. ಇದೆಲ್ಲ ಸಿರ್ಸಿ ತೋಟಗಳಲ್ಲಿ ನೀವು ಹೋದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಸುಮ್ಗೆ ಅರೆಕನ್ನಡ ತೋಟದಲ್ಲಿ ಮೆಣಸು ನೋಡಕ್ ಹೋಗಿ ಭಾರಿ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವೆಲ್ಲ ಕಾಫಿ ತೋಟಗಾರರು ಅಂತಾನೆ ಗೊತ್ತಾಗದ್ ನಮಗೆ. 10-15% ತೋಟಗಳಲ್ಲಿ ನೀವು ಮೆಣಸು ತೋಟಗಾರರು ಅಂತ ಹೇಳ್ಬೋದು. ಉಳಿದವರೆಲ್ಲ ಏನೋ ಒಂದ್ ಸ್ವಲ್ಪ ಇಟ್ಕೊಂಡಿದ್ದೀರಾ, ಅದರಿಂದ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಇಲ್ಲ ಅನ್ಸುತ್ತೆ. ಬಟ್ ಇಲ್ಲ, ಹಂಗಿಲ್ಲ. ಅಡಿಕೆ ಜೊತೆ ಎಲ್ಲ ಮರಕ್ಕೂ, ಅದು ಮರ ಬಿಟ್ಟು ಮರಕ್ಕೆ ಮೆಣಸು ಹಾಕಿರ್ತಾರೆ. ನೋಡಿದ ತಕ್ಷಣ ಚೆನ್ನಾಗಿ ಕಾಣಿಸುತ್ತೆ, ನೋಡ್ಲಿಕ್ಕೂ ಖುಷಿ ಆಗುತ್ತೆ. ಮತ್ತೆ ಆ ಇಂಟೆನ್ಸಿಟಿ ಆಫ್ ವರ್ಕ್ ಅನ್ನು ಸುದಾ ಗೊತ್ತಾಗುತ್ತೆ ಅವ್ರ ಹತ್ರ. ಆ ಇನ್ವಾಲ್ವ್ಮೆಂಟ್ ತುಂಬಾ ಚೆನ್ನಾಗಿದೆ. ಸಣ್ಣ ಸಣ್ಣ ತೋಟ ಮಾಡ್ತಾ ಇದಾರೆ, ಅಂದ್ರೆ 500 ಗಿಡ 200 ಗಿಡ. ಇದು ಬ್ಲಾಕ್. ಈಗ ಪನ್ನೂರ್ 1 ಅಂತ ಹೇಳ್ತೇವೆ, 1 ಟನ್ ತೇವಂ ಬೇಕಂದ್ರೆ ನಮ್ಮ ಹತ್ರ ಇಲ್ಲ. ವೆರೈಟಿ ಬಗ್ಗೆ, ಈಗ ಮ್ಯಾಂಗೋ, ಬಂಗನ್ ಪಲ್ಲಿನೋ, ಮಲ್ಗುವವನೋ, ಎಲ್ಲ ವೆರೈಟಿ ಬಗ್ಗೆ ಮಾರ್ತೇವೆ. ಮೆಣಸಿನಲ್ಲಿ ನಾವು ವೆರೈಟಿ ಬಗ್ಗೆ ಯಾವ್ದನ್ನ ಮಾರ್ತಾ ಇಲ್ಲ, ಎಲ್ಲ ಮೆಣಸೆ. ಯಾರು ಏನಾರು ಬೆಳೆದ್ರು ಮೆಣಸೆ. ಸೊ ಆ ರೀತಿ ಆಗ್ತಾ ಇದೆ. ಅದರಿಂದ ನಮ್ಗೆ ವೆರೈಟಲ್ ಬ್ಲಾಕ್ ಬರಲಿಲ್ಲ. ವೆರೈಟಲ್ ಬ್ಲಾಕ್ ಬರ್ಬೇಕನ್ನೋದು ಭಾರತದ ಸರ್ಕಾರದ ಉದ್ದೇಶ. ಇಲ್ಲ ಅಂತ ಹೇಳಿದ್ರೆ ರಿಸರ್ಚ್ ಫಂಡ್ ಅನ್ನ ಕಡಿಮೆ ಮಾಡ್ತಾರೆ. ಯಾಕೆಂದ್ರೆ ಹೊಸ ವೆರೈಟಿಗಳು ನಿಮ್ಮ ತೋಟಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ನೋ ಇಂಪ್ಯಾಕ್ಟ್ ಅಂತ. ರಿಸರ್ಚ್ ಇಂಪ್ಯಾಕ್ಟ್ ಇಲ್ಲ, ಅದರಿಂದ ನೀವು ಅದ್ರ ಬಗ್ಗೆ ರಿಸರ್ಚ್ ಮುಂದೆ ಮಾಡೋದು ಬೇಡ ಅಂತ. ಎಲ್ಲ ತಳಿಗಳು ಪನ್ನೂರ್ 4 ಒಳ್ಳೆ ಇಳುವರಿಯನ್ನ ಕೊಡುತ್ತೆ. ಚಟ್ಟಳ್ಳಿಯಲ್ಲಿ ಇದೆ, ನಟೇಶನ್ ಕುಡಿ ಅಂತ ಇದೆ, ಅದು ಇಳುವರಿ ಕೊಡ್ತಾ ಇದೆ. ಬಾಲನ್ ಕೋಟ ಇದೆ. ಬಾಲನ್ ಕೋಟ ಅಂದ್ರೆ ಒಂದ್ ಸ್ವಲ್ಪ ಶೈ ಬೇರರು, ದಪ್ಪ ಕಾಳಿರುತ್ತೆ, ತುಂಬಾ ಎತ್ತರವಾಗಿ ಬೆಳೆಯುತ್ತೆ ಗಿಡ. ಸೊ ಇಷ್ಟು ತಳಿಗಳು ನಮ್ಮ ಚಟ್ಟಳ್ಳಿ ಫಾರಂ ಅಲ್ಲಿ ಇದೆ. 28 ತಳಿಗಳನ್ನ ಹಾಕಿದ್ದಾವೆ. ಎಲ್ಲಾ ತಳಿಗಳು ಇಳುವರಿಯನ್ನ ಕೊಡಗಿನಲ್ಲೇ ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ತೇವಂಬು ಮತ್ತೆ ಪಂಚಮಿ ಬ್ಲಾಕ್ ಗಳನ್ನ ಮಾಡಿದ್ದಾವೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. 2-2.5 kg ಇಳುವರಿ ಪರ್ ವೈನ್ ಬೆಳಿಬಹುದು. ಪನ್ನೂರ್ 1 ಕಂಪೇರ್ ಮಾಡಿದಾಗ ಆವರೇಜ್ ತಗೊಂಡಾಗ ಪನ್ನೂರ್ 1 ಚೆನ್ನಾಗಿ ಆಗ್ತದೆ. ನಮ್ಮಲ್ಲಿ ಅರ್ಕಾ ಕೂರ್ಗ್ ಎಕ್ಸೆಲ್ ಏನಿದೆ, ಆವರೇಜ್ ಇಲ್ಡು ಫಾರ್ 5 ಇಯರ್ಸ್ ತಗೊಂಡಾಗ ಪನ್ನೂರ್ 1 ಜಾಸ್ತಿ ಇದೆ. ಪರ್ಟಿಕ್ಯುಲರ್ ವರ್ಷ ತಗೊಂಡಾಗ ಪನ್ನೂರ್ 1 ಯಾವಾಗ್ಲೂ ಟಾಪ್ ಬರುತ್ತೆ. 2 ವರ್ಷಕ್ಕೆ 1 ಸಾರಿ ಪನ್ನೂರ್ 1 ಟಾಪ್ ಆಗುತ್ತೆ. 5 ವರ್ಷಕ್ಕೆ ಆವರೇಜ್ ತಗೊಂಡ್ರೆ ಅದು ಟಾಪ್ ಆಗೋದಿಲ್ಲ. ಚಿಕ್ಕಮಗಳೂರು ಏರಿಯಾದಲ್ಲಿ ಮೆಣಸನ್ನ ಇಂಟೆನ್ಸಿವ್ ಆಗಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನೆರಳನ್ನ ಫುಲ್ ತೆಗೆಯೋದು, ಪೆಪ್ಪರ್ಗೆ ನೀರು ಮತ್ತೆ ಗೊಬ್ಬರವನ್ನ ಕೊಟ್ಟರೆ ಬೆಳೆಯುತ್ತೆ. ಬೋರ್ವೆಲ್ ಇರಬೇಕು, ನೀರು ಕೊಡಕ್ ಜನ ಇರಬೇಕು, ಮತ್ತೆ ಗೊಬ್ಬರ ಗಿಬ್ಬರ ಕೊಡ್ಲಿಕ್ಕೆ ಜನ ಇರಬೇಕು. ಅದಷ್ಟೇ ಬೆಳೆಯುತ್ತೆ. ನೆಟ್ ಬಿಟ್ರೆ ಈಗ 1-1.5 ದೂರದಲ್ಲಿ ಹಾಕ್ಬೇಕು. ಕಾಂಪೋಸ್ಟ್ ಅನ್ನ ಚೆನ್ನಾಗಿ ಹಾಕ್ಬೇಕು, 1 ಕುಕ್ಕೆ ಅಥವಾ 2 ಕುಕ್ಕೆ ಅಷ್ಟು ಹಾಕ್ಬಿಡ್ಬೇಕು. ನೀವು ಅದರಲ್ಲೇ 1 ಇಡಿ ಹಾಕ್ಲಿಕ್ಕೆ ಕೊಡ್ತಾ ಇದ್ದಾರೆ. ಹಾಕ್ಬೇಕಾದ್ರೆ ಏನೋ ಒಂದ್ 2 ಕೆ ಹಾಕಪ್ಪ ಅಂತಾರೆ. ಆಕ್ಚುಲಿ ಬೇಕು, ಯಾಕೆ ಕಾಫಿ ಎಲ್ಲ ತಗೊಂಡ್ಬಿಟ್ಟಿರುತ್ತೆ, ಮೆಣಸಿಗೆ ಏನಿರಲ್ಲ. ನೀವು ಕಾಂಪೋಸ್ಟ್ ಹಾಕ್ತೀವಿ, ನಿಮ್ ಕೇಕ್ ಜಾಸ್ತಿ ಹಾಕ್ಬೇಡಿ ನೆಟ್ಟಾಗ. ನಿಮ್ ಕೇಕ್ ಏನಾದ್ರೂ ತುಂಬಾ ಅದು ಕೊಳತಿಲ್ಲ ಅಂತ ಹೇಳಿದ್ರೆ ಬಿಸಿ ಹಾಕ್ಬಿಟ್ಟು ಗಿಡ ಸತ್ತೋಗ್ಬಿಡುತ್ತೆ. ಹಾಕಿದ್ರೆ ಒಂದು 50 ಗ್ರಾಮ್ ಹಿಂಗೆ ಚೂರ್ಚೂರು ಹಾಕ್ಬೇಕೇ ಹೊರತು, ನೀವೇನಾದ್ರೂ 100-200 ಗ್ರಾಮ್ ಹಾಕಿ ಅಲ್ಲಿ ಗಿಡ ನೆಟ್ರೆ ಮೈಕ್ರೋಬಿಯಲ್ ಡಿಗ್ರಿಡೇಷನ್ ಶುರು ಆದಾಗ ಈಟ್ ಆಗುತ್ತೆ. ಈಟ್ ಹಾಕ್ಬಿಟ್ಟು ಬೇರ್ ಸತ್ತೋಗ್ಬಿಡುತ್ತೆ ಆ ಸಣ್ಣ ಬೇರು. ಸುಮಾರು ಕಡೆ ಹಾಕ್ತಾ ಇದೆ. ಮತ್ತೆ ಒಂದು 50 ಗ್ರಾಮ್ ನೀರು ಪೌಡರ್ ಹಾಕ್ಬೋದು, 50 ಗ್ರಾಮ್ ಟ್ರೈಕೋಡರ್ಮಾ, ಅದ್ರ ಜೊತೆಗೆ ಮಂತ್ಲಿ ನ್ಯೂಟ್ರಿಯಂಟ್ ಸ್ಪ್ರೇ. ಅಂದ್ರೆ ಸಾಯಿಲ್ ಅಪ್ಲಿಕೇಶನ್ ಫಸ್ಟ್ 2 to 3 ಇಯರ್ ಎಸ್ಪೆಷಲಿ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಅಂತ ನೀವು ಕೊಟ್ರೆ ಎಸ್ಟಾಬ್ಲಿಷ್ಮೆಂಟ್ ಅಂತ ತುಂಬಾ ಚೆನ್ನಾಗಿ ಮಾಡ್ಕೋಬೇಕು. 15 ಇರ್ಬೋದು, ನಿಮ್ಮಲ್ಲಿ 19 ಇದೆ, 20 ಇದೆ, ಈ ತರದನ್ನ ಒಂದೊಂದು ಸ್ಪೂನ್ ಹಾಕೊಂಡು ಹೋಗಿ ಅಂತ ಹೇಳ್ತಾರೆ. ಕೊಡಗಿನಲ್ಲಿ ಏನು ದೊಡ್ಡ ಸಮಸ್ಯೆ ಇಲ್ಲ, ಎಸ್ಟಾಬ್ಲಿಷ್ಮೆಂಟ್ ಮಾಡೋದೇ ನಿಮ್ಗೆ ದೊಡ್ಡ ಸಮಸ್ಯೆ. ಸೊ ಒನ್ಸ್ ಇನ್ 3 to 4 months ಇನ್ಸೆಕ್ಟಿಸೈಡ್ ನೋಡ್ಕೊಂಡು ಕೊಡಬೇಕು. ನೆಮಟೋಡ್ಸ್ ಬರುತ್ತೆ, 4-8 ಅನ್ನ ನಾವು ಆಗ್ಲೇ ವರ್ಷಕ್ಕೆ 2 ಸಾರಿ ಹಾಕಿ ಅಂತ ಹೇಳಿದ್ದೇವೆ. ನರ್ಸರಿಯಲ್ಲಿ ಫಸ್ಟ್ 2 ಇಯರ್ಸ್ ಒಂದು 3-4 ಮಂತ್ಗೆ ಗಿಡ ಬೆಳಿ ಒಣಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೆಮಟೋಡ್ಸ್ ಇರುತ್ತೆ ಅಂತ ಅರ್ಥ. ಅದಕ್ಕೆ 5 ಗ್ರಾಮ್ ಅಷ್ಟು 4-8 ಅನ್ನ ತೂತ ಮಾಡಿ ಹಾಕಿದ್ರೆ ಆ ಬೇರ್ಗಳು ಸರಿ ಆಗುತ್ತವೆ, ಅನಂತರ ಬೆಳಿಲಿಕ್ಕೆ ಶುರು ಆಗುತ್ತೆ. ನೆಮಟೋಡ್ ಮ್ಯಾನೇಜ್ಮೆಂಟ್ ಮಾಡ್ಕೊಬೇಕು, ಇಲ್ಲ ಅಂದ್ರೆ ಬೆಳೆನೇ ಬೆಳವಣಿಗೆ ಆಗೋದಿಲ್ಲ. ಎಸ್ಪೆಷಲಿ ಕಾಫಿಯಲ್ಲಿ, ನಿಮ್ಮ ಅರಬಿಕಾ ಕಾಫಿಯಲ್ಲಿ ಈಲ್ ವರ್ಮ್ಸ್ ಅಂತ ಏನ್ ಹೇಳ್ತೇವೆ ಅದನ್ನ ನೆಮಟೋಡ್ಸ್, ಇದು ಮೆಣಸುಗೂ ಬರುತ್ತವೆ. ಮೆಣಸಲ್ಲಿ ಯಾವಾಗ ಜಾಸ್ತಿ ಆಗುತ್ತೆ ಅದು ಬೆಳೆಯೋದಿಲ್ಲ. ರೋಬಸ್ಟಾದವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ರೋಬಸ್ಟಾದಲ್ಲಿ ಮರ ಇದ್ದು ಅದ್ರ ಮೆಣಸಿಲ್ಲ ಅಂತ ಹೇಳಿದ್ರೆ ರೋಬಸ್ಟ ಎಲೆಗಳನ್ನ ಕಟ್ ಮಾಡ್ಬೇಕು, ಬ್ರಾಂಚ್ ಗಳನ್ನ ಕಟ್ ಮಾಡ್ಬಿಟ್ಟು ಮರದ ಬುಡಕ್ಕೆ ಬಿಸಿಲು ಬೀಳಂಗ್ ಮಾಡ್ಬೇಕು. ಅನಂತರ ಗುಂಡಿ ಹೊಡಿಬೇಕು, ಅದಕ್ಕೆ ನಾನು ಹೇಳಿದೆಲ್ಲ ಹಾಕ್ಬೇಕು. ಅನಂತರ ಅದ್ ನೆಡ್ಬೇಕು, ಒಟ್ಟು 1-1.5 ವರ್ಷ ಅದ್ ಬೆಳಕು ಮೆಣಸಿನ ಎಲೆ ಮೇಲೆ ಬೀಳ್ಬೇಕು. ಅದ್ ಬೀಳದೇನೆ ನೀವು ಒಳಗೆ ನೆಟ್ರೆ 3 ವರ್ಷ ಆದ್ರೂ ಈಚೆ ಬರಲ್ಲ ಅದು, ಮತ್ತು ಸತ್ತು ಹೋಗುದು. ಮರ ಇರುತ್ತೆ, ಗಿಡ ಬರಲ್ಲ. ಸೊ ಈ ರೀತಿ ಆದಷ್ಟು ಒಂದ್ ಸ್ವಲ್ಪ ದೊಡ್ಡ ಬಿಟ್ಟು ಹೊಡೆದು ಕಾಂಪೋಸ್ಟ್ ಜಾಸ್ತಿ ಹಾಕೊಂಡು ಬೆಳಕನ್ನ ಕೊಟ್ರೆ ಮಾಡಬಹುದು. ನಾನು ಇಷ್ಟೊಂದು ಗಂಟೆ ಹೇಳ್ತಾ ಇದ್ದೆ, ಬೇಸಿನ್ ಇರಿಗೇಷನ್ ಬಹಳ ಇಂಪಾರ್ಟೆಂಟ್ ಅಂತ ಮೆಣಸಲ್ಲಿ. ಸೊ ಏಪ್ರಿಲ್ ಮೇ ನಲ್ಲಿ ನೀವು ನೀರನ್ನ ಕೊಟ್ರೆ 3 ಪಟ್ಟು ಇಳುವರಿಯನ್ನ ಜಾಸ್ತಿ ಮಾಡಬಹುದು. 3 ಪಟ್ಟು ಇಳುವರಿ ಜಾಸ್ತಿ ಮಾಡ್ಲಿಕ್ಕೆ ಏಪ್ರಿಲ್ ಮೇ ನಲ್ಲಿ ಮಳೆ ಬರಬೇಕು, ಇಲ್ಲ ಅಂದ್ರೆ ನೀರು ಕೊಡ್ಬೋದು. ಸೊ ನೀರು ಕೊಟ್ರೆ ಒಳ್ಳೇದು, ನೀರು ಇಲ್ಲದೆ ಇರೋರಿಗೆ ಮಳೆನೇ ಬರಬೇಕು. ಬೈಸೆಕ್ಷುಯಲ್ ಫ್ಲವರ್ಸ್ ಪ್ರೊಡಕ್ಷನ್ ಜೂನ್ ಅಲ್ಲಿ ಪನ್ನೂರ್ ಒಂದಲ್ಲಿ ಕಡಿಮೆ, ಜುಲೈನಲ್ಲಿ ಹೋಗಿ ಬಂದ್ರೆ 3% ಇರುತ್ತೆ. ಸೊ ಪನ್ನೂರ್ ಒಂದು ಓಪನ್ ಪ್ಲೇಸ್ ಅಲ್ಲಿ 83% ಬರುತ್ತೆ ಲೈಟ್ ಇದ್ರೆ. ಲೈಟ್ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ಅರಬಿಕಾ ತೋಟಗಳಲ್ಲಿ ಹಿಂಗಾಗುತ್ತೆ, ಜುಲೈನಲ್ಲಿ ಹೋಗಿ ಬಂದ್ರೆ ಅಲ್ಲಿ ಕಾಳಿರಲ್ಲ, ಕೆಲವು ಏರಿಯಾದಲ್ಲಿ ಬಿದ್ದೋಗೋದಿಲ್ಲ. ಮಡಿಕೇರಿ, ವಿರಾಜಪೇಟೆ ಆ ಟಾಪ್ ಬ್ಲಾಕ್ ಅಲ್ಲಿ ಏರಿಯಾದಲ್ಲೆಲ್ಲ ಬಿದ್ದೋಗ್ಬಿಡುತ್ತೆ ಕೊತ್ತು. ಸಿದ್ದಾಪುರ ಈ ಕಡೆ ತಿತಿಮತಿ ಈ ಏರಿಯಾದಲ್ಲಿ ಬಿದ್ದೋಗೋದಿಲ್ಲ, ದಾಟ್ಕಾಳಾಗುತ್ತೆ. ದಾಟ್ಕಾಳಾದ ತಕ್ಷಣ 20-60% ಇಳುವರಿ ಕಡಿಮೆ ಆಗುತ್ತೆ. ನಾವು 5 ವರ್ಷದಿಂದ ಕಾಳುಗಳ ಸಂಖ್ಯೆಯನ್ನ ನಾನು ಕೌಂಟ್ ಮಾಡ್ತಾ ಇದ್ದಾನೆ, ಆ ವ್ಯತ್ಯಾಸ ಬರುತ್ತೆ. ಚೆನ್ನಾಗಿ ಇರಿಗೇಟ್ ಮಾಡಿದ್ರೆ ಒಂದೇ ಸರಿ ಕೊತ್ತು ಬರುತ್ತೆ, ಮತ್ತೆ ಪದೇ ಪದೇ ಹೂವು ಬರಲ್ಲ. ಏಪ್ರಿಲ್ ಮೇ ನಲ್ಲಿ ಒಳ್ಳೆ ಮಳೆ ಇದ್ರೆ ಜೂನ್ ಅಲ್ಲಿ ಹೂವು ಬಂದಾಗ ಒಂದೇ ಸರಿ ಹೂವು ಬಂದ್ಬಿಡುತ್ತೆ. ಈಗ ಲಾಸ್ಟ್ 2 ವರ್ಷದಿಂದ ನೋಡ್ತಾ ಇದೀವಿ, ಸೆಪ್ಟೆಂಬರ್ ಗಂಟ ಹೂವು ಬರ್ತಾನೆ ಇರುತ್ತೆ ತೋಟದಲ್ಲಿ. ಹೊಸ ಎಲೆ ಬರುತ್ತೆ, ಹೂವು ಬರುತ್ತೆ, ಹೊಸ ಎಲೆ ಬರುತ್ತೆ, ಹೂವು ಬರುತ್ತೆ. ಬಟ್ ಯಾಕೆ ಅಂತ ಹೇಳಿದ್ರೆ ರಿಕ್ವೈರ್ಡ್ ಮಾಯಿಶ್ಚರ್ ಸಿಕ್ಕೋದಿಲ್ಲ, ಅದಕ್ಕೆ ರಿಕ್ವೈರ್ಡ್ ಲೈಟ್ ಸಿಗದೆ ಇದ್ರೆ ಈ ತರ ಆಗುತ್ತೆ. ಡ್ರಿಪ್ ಇರಿಗೇಷನ್ ಮಾಡಿದ್ರೂ ಮೆಣಸನ್ನ ಬೆಳಿಬಹುದು. 60-70 ತೋಟಗಳು ಕರ್ನಾಟಕದಲ್ಲಿ ಡ್ರಿಪ್ ಇರಿಗೇಷನ್ ಇಂದ ಬರ್ತಾ ಇದ್ದಾರೆ. ನಿಮ್ ಮೆಣಸ್ ತೋಟದಲ್ಲಿ ಮೆಣಸೆ ಬಂದಿಲ್ಲ 10 ವರ್ಷದಿಂದ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನೆರಳನ್ನ ತೆಗಿಬೇಕು. ಮೆಣಸ್ ಬರದೇ ಇರೋ ತೋಟಗಳಲ್ಲಿ ಮೆಣಸ್ ಗಿಡನೂ ಇದ್ದು ನಿಮ್ ಮೆಣಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೆಳಕು ಸಾಕಾಗ್ತಾ ಇಲ್ಲ. ಜುಲೈ ಬಂದ್ರೆ ಬಿದ್ದೋಗ್ಬಿಡುತ್ತೆ ಹೂವು, ಕಾಯಿ ಕಟ್ಟುವುದಿಲ್ಲ. ಅವಾಗ ಬೆಳಕನ್ನ ನೀವು ಫೆಬ್ರವರಿ ಮಾರ್ಚ್ ಅಲ್ಲಿ ಕೊಡ್ಬೇಕು. ಒಂದ್ 2 ವರ್ಷಕ್ಕೊಂದ್ಸಾರಿ ಮಾಡ್ಕೊಬಹುದು, ವರ್ಷ ಮಾಡೋದ್ ಬೇಕಾಗಿಲ್ಲ. ಮಿಸ್ಟಿ ಏರಿಯಾಗಳಲ್ಲಿ ಅಂದ್ರೆ ನಮ್ ಮಡಿಕೇರಿ, ಹೆಬ್ಬೆಟ್ಟಗೇರಿ ಆ ತೋಟಗಳು, ಮಡಿಕೇರಿ ಸುತ್ತಮುತ್ತ ಬರುತ್ತೆ ಅಲ್ಲೂ ಯಾವುದೋ ಒಂದು 8-10 ವರ್ಷಕ್ಕೆ ಯಾವಾಗ ಏಪ್ರಿಲ್ ಮೇ ಒಳಗೆ 15-20 ಇಂಚ್ ಮಳೆ ಆದ ವರ್ಷ ಒಳ್ಳೆ ಕ್ರಾಪ್ ಬರುತ್ತೆ. ಸೊ ಇಲ್ಲ ಅಂದ್ರೆ ಬರೋಲ್ಲ. ಬಟ್ ಇಲ್ಲಿ ಏರಿಯಾದೊಳಗೆ ಅರ್ಲಿ ಮಾಡಿದ್ರೆ ನಿಮ್ಗೆ ಅಂದ್ರೆ ನೀವು ರಬಸ್ಟರ್ ಆಗಿದ್ರಿಂದ ಅಂತ ಪ್ರಾಬ್ಲಮ್ಸ್ ಇಲ್ಲ. ಇಲ್ಲಿ ಏರಿಯಾ ಇದ್ರೆ ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈಗ ನಾವೆಲ್ಲ ಈ ಚಿಕ್ಕಮಂಗ್ಳೂರು ಏರಿಯಾಗಳಲ್ಲಿ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ, ಬೇಗ ಮಾಡಿಸಿ. ಸೊ ಈ ಕೆಲವು ಬೆಟ್ಟ ಪ್ರದೇಶಗಳಿದ್ದಾವೆ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಪೆಪ್ಪರ್ ಸುಂಟಿಗೊಪ್ಪದವ್ರದ್ದು, ಫಯಾಜ್ ಮೂಸಗುಟ್ಟಿಯವ್ರದ್ದು, ಕೇರಳದವರು, ಕ್ಯಾಲಿಕಟ್ ಅವರು, ಇವರು ಅವ್ರೇನ್ ಮಾಡಿದಾರೆ ಅಂದ್ರೆ 10-10 ಮೆಣಸು ಹಾಕಿದ್ದಾರೆ ಅಷ್ಟೇ. ಪಾಲ್ವಾನ ಹಾಕಿದ್ದಾರೆ 10-10, ಕೇರಳದಲ್ಲೆಲ್ಲ 9x9 ಹಾಕ್ತಾರೆ, ಇವರು 10x10 ಪಾಲ್ವಾನ ಹಾಕಿದ್ದಾರೆ. 200 ಎಕರೆ ತೋಟ ಇದೆ, ಅಷ್ಟಕ್ಕೂ ಮೆಣಸು ಹಾಕಿದ್ದಾರೆ. ಎಷ್ಟೇ ಕಡಿಮೆ ಕುಯ್ತೀನಿ ಅಂತ ಹೇಳಿದ್ರು 30 ಟನ್ ಕುಯ್ತಾರೆ, 100 ಟನ್ ಗಂಟ ಮೆಣಸು ಕುಯ್ತಾರೆ. ಇವ್ರ ಸಕ್ಸಸ್ ಏನಂದ್ರೆ ಪಾಪ್ಯುಲೇಷನ್, ಒಂದು ಬೋರ್ಡ್ ಹೊಡಿತಾರೆ, ಒಂದು ಸಾರಿ COC ಹಾಕ್ತಾರೆ, ಒಂದು ಗೊಬ್ಬರ ಕೊಡ್ತಾರೆ, ಒಂದ್ ಸಾರಿ ಕಾಂಪೋಸ್ಟ್ ಹಾಕ್ತಾರೆ, ಅಷ್ಟೇ ಮಾಡಕ್ಕಾಗದ ಅವ್ರಿಗೆ. ಯಾವ್ದೇ ಗಿಡ ವೀಕ್ ಆಗಿದ್ರೆ ಫರ್ಟಿಲೈಸರ್ ನ ಡ್ರೆಂಚ್ ಮಾಡಬಹುದು ವಾಟರ್ ಜೊತೆಯಲ್ಲಿ. ನೀವೇನ್ ಫರ್ಟಿಲೈಸರ್ ಕೊಡ್ತೀರಾ ಈಗ 17 or 19 ನ ನೀವು ಡ್ರೆಂಚ್ ಮಾಡಿದ್ರೆ ತಕ್ಷಣ ಅದು ತಕೊಂಡು ಹೊಸ ಎಲೆ ಬರ್ಲಿಕ್ಕೆ ಶುರು ಆಗುತ್ತೆ. ವೀಕ್ ಆದಾಗ ಮಾಡಬಹುದು. ಇದು ರೋಬಸ್ಟಾದಲ್ಲಿ ಅಟ್ಲೀಸ್ಟ್ 20-20 ದೂರದಲ್ಲಿ ಮೆಣಸನ್ನ ಹಾಕೊಂಡು ಬೆಳಿಬೇಕು. ನಾರ್ಮಲಿ ಒಂದ್ 4 kg 19 ಹಾಕೊಂಡು ಒಂದ್ 5-6 ಲೀಟರ್ ಉಯ್ಯೋದು. ಕಾಡಮಲ್ಲಿ ತುಂಬಾ ಮಾಡ್ತಾರೆ. ನಮ್ಮ ಅರೆಕನ್ನಡ ತೋಟಗಳಲ್ಲಿ ಮೆಣಸು ಎಲ್ಲ 8-9 ನಾವೆಲ್ಲ ಹೇಳಿದ್ರು 16 ಹಾಕಿ ಅಂತ. ಮೇನ್ ಇನ್ವೆಸ್ಟ್ಮೆಂಟ್ ಕಾಂಪೋಸ್ಟ್ ಮೇಲೆ ಬರ್ಬೇಕು. ನಮ್ದು ಕಾಂಪೋಸ್ಟ್ ಎಲ್ಲ ತಂದು ರೆಡಿ ಮಾಡಿಕೊಂಡು 2-3 ಕಡೆ ವರ್ಷ ಹಾಕೋದು. ಇದು ತಮಿಳ್ನಾಡಲ್ಲಿ ಸೇಮ್ ಟೆಕ್ನಾಲಜಿ, ಈಗ ಎರ್ಕಾಡ್ ನಲ್ಲಿ ನಾವು ಟ್ರೈ ಮಾಡಿದ್ವಿ. ಇರಿಗೇಷನ್ ಅನ್ನ ಕೊಟ್ರೆ ನೆರಳನ್ನ ತೆಗೆದು ನೀರನ್ನ ಕೊಟ್ರೆ ಮೆಣಸನ್ನ ಬೆಳಿಬಹುದು ಅಂತ. ಅಲ್ಲೆಲ್ಲ ದೊಡ್ಡ ದೊಡ್ಡ ಮರಗಳಿರುತ್ತೆ, ಸೊ ಮೆಣಸು ಇರ್ತಾ ಇರಲಿಲ್ಲ. ಬೆಳಕನ್ನ ತೆಗೆದ್ಬಿಟ್ಟು ನೀರನ್ನ ಕೊಟ್ಟಾಗ ಬರುತ್ತೆ. 100 ವರ್ಷ ಇಳುವರಿ ಬರ್ತಾ ಇದ್ರೆ ವೀಕ್ ಆಗುತ್ತೆ ಗಿಡ. ಆದಷ್ಟು ರೆಸ್ಟ್ ಮಾಡ್ಬೇಕಾಗತ್ತೆ, ಎಕ್ಸ್ಪೆಷಲಿ ಪನ್ನೂರ್ ಒಂದು ತುಂಬಾ ಕೊತ್ತು ಬಂದ್ಬಿಡುತ್ತೆ. ಆ ರೀತಿ ತೋಟಗಳು ಇತ್ತೀಚೆಗೆ ವರ್ಷಗಳಲ್ಲಿ ಸುಮಾರು ಬರ್ತಾ ಇದೆ, ಹೊಸ ಹೊಸ ತೋಟಗಳು ಕಾಣ್ತಾ ಇದಾವೆ. ಬೇಸಿನ್ ಇರಿಗೇಷನ್ ಮಾರ್ಚ್ ಏಪ್ರಿಲ್ ನಲ್ಲಿ ಮಿಸ್ಟಿ ಏರಿಯಾದವರು ಮಾಡಬೇಕು. ಶೇಡ್ ಅನ್ನ ಮಾರ್ಚ್ ಏಪ್ರಿಲ್ ಅಲ್ಲಿ ತೆಗಿಬೇಕು. ಬೇಸಿನ್ ಇರಿಗೇಷನ್ ಮಾರ್ಚ್ ಎಂಡ್ ಅಲ್ಲಿ. ಅರಬಿಕಾ ತೋಟದವರು ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಶೇಡ್ ತೆಗಿಬೇಕು, ಮಾರ್ಚ್ ಅಲ್ಲಿ ಇರಿಗೇಷನ್ ಶುರು ಮಾಡ್ಕೋಬೇಕು. ರೊಬಸ್ಟ್ ಆದವರು ಮೇ ಫಸ್ಟ್ ವೀಕ್ ಶೇಡ್ ತಗೊಂಡ್ರೆ ಸಾಕು, ಕಡಿಮೆ ಇರುತ್ತೆ. ಮತ್ತೆ ನೀವು ಪೋಸ್ಟ್ ಬ್ಲಾಸಮ್ ಎಲ್ಲ ಆದ್ಮೇಲೆ ಎರಡು ಇರಿಗೇಷನ್ ಅಡಿಷನಲ್ ಕೊಟ್ರೆ ಒಳ್ಳೆ ಮೆಣಸಾಗುತ್ತೆ. ನೀವೇನು ಎರಡು ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತೀರಿ, ಅದ್ರ ಜೊತೆಗೆ ಇನ್ನೊಂದು ಎರಡು ಇರಿಗೇಷನ್ ಹೋಸ್ ಅಲ್ಲಿ ಆದ್ರೂ ಕೊಟ್ರೆ ಇಳುವರಿಯನ್ನ ಜಾಸ್ತಿ ಮಾಡ್ಕೋಬಹುದು. ಮತ್ತೆ ಮೆಣಸಿನ ಗಿಡಗಳನ್ನ ಜಾಸ್ತಿ ಎಸ್ಟಾಬ್ಲಿಷ್ ಮಾಡ್ಕೋಬಹುದು. ಯಾವ್ದಾದ್ರು ಮೆಥಡ್ ಯೂಸ್ ಮಾಡಬಹುದು, ಇದೇ ಮೆಥಡ್ ಅಂತಲ್ಲ, ಸ್ಪ್ರಿಂಕ್ಲರ್ ಇರ್ಬೋದು, ಓಸ್ ಇರ್ಬೋದು. ತುಂಬಾ ಒತ್ತಿ ನೀರ್ ಹಾಕಿ ಅಂತ ಹೇಳ್ಬೇಡಿ, ಯಾರು ಹಾಕೋದಿಲ್ಲ. ಬಿಂದಿಗೆಲ್ ತಗೊಂಡಾಗ ಹಾಕಿ ಅಂತ ಹೇಳಿದ್ರೆ ಯಾರು ಮಾಡೋದಿಲ್ಲ. ಇವತ್ತು ಹೇಳ್ತಾರೆ ಮಾಡಿದೇವೆ ಅಂತ, ಬಟ್ ಮಾಡಿರಲ್ಲ. ಮೇಲೆ ಹತ್ತಾ ಇರುವಂತ ಒಂದ್ 10 ವರ್ಷದ ಆದಂತ ಗಿಡಗಳಿಂದ ಟಾಪ್ ಶೂಟ್ಸ್ ಅನ್ನ ಕಟ್ಟಿ ನೀವು ನೆಟ್ಟು ಗಿಡಗಳನ್ನ ಮಾಡ್ಕೋಬಹುದು. ವರ್ಷ ವರ್ಷ ತಲೆ ಕಟ್ ಮಾಡ್ತಾರ, ಅದನ್ನ ಕಟ್ ಮಾಡ್ಬಿಟ್ಟು ನರ್ಸರಿ ಮಾಡ್ತಾರೆ, ಒಂದಷ್ಟು ಡೈರೆಕ್ಟ್ ನೆಡ್ತಾರೆ. ಸೆಟ್ಟಿಂಗ್ ಪರ್ಸೆಂಟೇಜ್ ಫ್ರೂಟ್ ಸೆಟ್ 69% ಗಂಟೆ ಇದೆ. ಲಾಸ್ಟ್ ಇಯರ್ ಇರ್ಬೋದು 2019 ಡೇಟ್ ಅಲ್ಲಿ ಆಲ್ಮೋಸ್ಟ್ 69% ಇದೆ 2018 ಡೇಟಾ. ಸೊ ವಿರಾಜಪೇಟೆಯಲ್ಲಿ 59% ಸೆಟ್ಟಿಂಗ್ ಪರ್ಸೆಂಟೇಜ್ ಓವರ್ ಆಲ್ ಲಾಸ್ಟ್ ಇಯರ್ ತೊಂದರೆ ಇಲ್ಲ ಆಕ್ಚುಲಿ. ಮತ್ತೆ ಹೈ ಆಲ್ಟಿಟ್ಯೂಡ್ ಅವರು ಮೆಣಸನ್ನ ಬೆಳಿಬಹುದು. ಇಲ್ಲಿ ಅಟ್ಟಿ ಹೊಳೆಯಲ್ಲಿ ಮಾಡಿದ್ವಿ, ಎತ್ತರ ಪ್ರದೇಶ ಹೋದಂಗೆ 891 meters 2200 feet ಇದೆ ಅದು ಬಾಟಮ್. ಅವ್ರದ್ದು ತೋಟದ ಎತ್ತರ ಬಂದು 3600 feet 3562 feet ಗಂಟನ ಕ್ರಾಪ್ ಬಂದಿದೆ. ಅಲ್ಲೇನ್ ಮಾಡಿದ್ವಿ ಅಂದ್ರೆ ಬೇಗ ನೆರಳನ್ನ ತಗ್ಸಿದ್ವಿ, ಬೇಗ ನೀರನ್ನ ಕೊಟ್ವಿ. ಇಷ್ಟು ಕೆಲಸವನ್ನ ಮಾಡಿದಾಗ ಬೋಡೋ ಎಲ್ಲ ಬೇಗ ಮಾಡಿದ್ವಿ. ಹೋದ ವರ್ಷದ ಅಷ್ಟು ಮಳೆನಲ್ಲಿ ಕ್ರಾಪ್ ಉಳಿಸಿದ್ದೊಂದು ಅದೊಂದು ತೋಟ. ಇಲ್ಲಾಂದ್ರೆ ಅಲ್ಲೆಲ್ಲ ಬರೀ ನಾವು ಕ್ರಾಪ್ ಲಾಸ್ಗೆನೆ ತುಂಬಾ ಒದ್ದಾಡ್ತಾ ಇದ್ದೇವೆ ದುಡ್ಡು ಕೊಡಿ ಅಂತ. ತೋಟದಲ್ಲಿ 2 boards ಆಗಿತ್ತು, ಈ ಬ್ಲಾಕ್ ಗೆ 3 boards ಮಾಡಿದ್ವಿ. ಅಲ್ಲಿ ಕ್ರಾಪ್ ಉಳಿದಿತ್ತು ಅಂದ್ರೆ ಬೇಗ ನೆರಳು ತೆಗೆದು ಶೆಡ್. ಇದನ್ನ ಈ ವರ್ಷ ನಾನು ರೆಕಾರ್ಡ್ ಅಲ್ಲಿ ಒಬ್ಬ ತೋಟದಲ್ಲಿ ಮಾಡಿಸ್ತಾ ಇದ್ದೇವೆ. ಆ ರೈತರು ಇಲ್ಲಿ ಬಂದಿದ್ರು, ಆ ತೋಟ ತಗೊಂಡೋಗಿ ತೋರಿಸಿದೆ. ಈ ತರ ಮಾಡಿದ್ರೆ ಬರುತ್ತೆ ಅಂತ ಹೇಳಿದ್ವಿ. ನಿಮ್ಗೆ ಯಾವ್ದೇ ಟ್ರಯಲ್ ಮಾಡೋಂಗಿದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಫೋಟೋ ಕಳಿಸ್ತಾ ಇದ್ರೆ ಇಂಟ್ರಾಕ್ಷನ್ ಶುರು ಆಗುತ್ತೆ. ಅಟ್ ಲೀಸ್ಟ್ ನಮ್ಗೂ ಏನ್ ಮಾಡ್ತಾ ಇದ್ರಿ ಅಂತ ಗೊತ್ತಾಗುತ್ತೆ, ನಮ್ಗೆ ಗೊತ್ತಿರೋದು ನಿಮ್ಮ ಹತ್ರ ಹಂಚ್ಕೋಬಹುದು. ಫರ್ಟಿಲೈಸರ್ಸ್ ಅಂತ ಹೇಳಿದ್ರೆ ಇದು ರೆಕಮೆಂಡೇಶನ್ಸ್. ಒಂದು ಹೈ ಫರ್ಟಿಲಿಟಿ ಸಾಯಿಲ್ಸ್ ಅಲ್ಲಿ 50-50-100 NPK ಪರ್ ಗ್ರಾಮ್ ಪರ್ ವೈನು, ಲೋ ಫರ್ಟಿಲಿಟಿ ಸಾಯಿಲ್ಸ್ ಅಲ್ಲಿ 140-55-270. ನೀವು ಇಂಟರ್ ಕ್ರಾಪ್ ಆಗಿರೋದ್ರಿಂದ ಆದಷ್ಟು ಗೊಬ್ಬರವನ್ನ ಪೇಪರ್ ಕೊಟ್ರೆ ಇಳುವರಿ ಜಾಸ್ತಿ ಆಗುತ್ತೆ. ಮತ್ತೆ ಇದೆಲ್ಲ 1.5-1 kg ಪರ್ ವೈನ್ ಆವರೇಜ್ ಇಲ್ಲಿಗಿರೋ ರೆಕಮೆಂಡೇಶನ್ಸ್. ನಿಮ್ ತೋಟದ ಇಳುವರಿ 2 kg ಅಥವಾ 3 kg ಪರ್ ವೈನ್ ಇದ್ರೆ ಇಳುವರಿ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಮೇ ಜೂನ್ ನಲ್ಲಿ ಒಂದ್ಸಾರಿ ಕೊಡ್ಬೇಕು, ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ. ನಾರ್ಮಲಿ ನಾನು ಹೇಳೋದು 1 bag ಯೂರಿಯಾ, 1 bag DAP, 2 bag ಅಥವಾ 3 bag ಪೊಟ್ಯಾಶ್ ಮಿಕ್ಸರ್ ಅನ್ನ ಕೊಡಿ. ನೀರ್ ಕೊಡೋರು ಏಪ್ರಿಲ್ ಅಲ್ಲೇ ಕೊಡ್ಬಹುದು, ಜೂನ್ ಜುಲೈಯಲ್ಲಿ ಒಂದು ಸ್ಪ್ಲಿಟ್ ಅನ್ನ ಕೊಟ್ಟು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದ್ ಸ್ಪ್ಲಿಟ್ ಅನ್ನ ಕೊಡ್ಬಹುದು, 3 splits ಮಾಡ್ಕೊಂಡು ಇಳುವರಿ ನೋಡ್ಕೊಂಡು. ಸೊ ಡ್ರೌಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ನಾರ್ಮಲಿ ಈ ತರ ಸುಮಾರು ತೋಟಗಳನ್ನ ನೋಡ್ತಾ ಇದಾವೆ. ಅದರಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀರಿದ್ರೆ ನವೆಂಬರ್ ಡಿಸೆಂಬರ್ ಅಲ್ಲಿ ಒಂದ್ಸಾರಿ ನೀರ್ ಕೊಡೋದು ಒಳ್ಳೇದು ಮೆಣಸಿಗೆ. ಅನಂತರ ನೀವು ಲೈಮ್ ಅನ್ನ ಸ್ಪ್ರೇ ಮಾಡಬಹುದು, ಪೊಟ್ಯಾಶ್ ಅನ್ನ ಉಪಯೋಗಿಸಿಕೊಂಡು 3 kg ಅಥವಾ 4 kg ಸ್ಪ್ರೇ ಲೈಮ್ ಪ್ಲಸ್ ಸಲ್ಫೇಟ್ ಆಫ್ ಪೊಟ್ಯಾಶ್ 2 kg ಗಂಟ ಹೋಗ್ಬೋದು ಅಥವಾ 1 kg ಹಾಕ್ಬಿಟ್ಟು 0.5% ಅದು 2% ಅದನ್ನ ಸ್ಪ್ರೇ ಮಾಡಿದ್ರೆ ವೈಟ್ ಆಗುತ್ತೆ, ಎಲೆಗಳು ಒಣಗೋಗುದಿಲ್ಲ, ನಿಂತ್ಕೊಳ್ತಾರೆ. ಕಯೋಲಿನ್ ಮಾಡಬಹುದು, ಕಯೋಲಿನ್ 4 kg ಮಾಡ್ಬೇಕಾಗುತ್ತೆ. ಆದ್ರೆ ತಿರುಗಿಸ್ತಾ ಇರಬೇಕು, ತೂಕ ಇರುತ್ತೆ, ಕೆಳಗೆ ನಿಂತ್ಕೊಂಡ್ಬಿಡುತ್ತೆ. ಬಟ್ ಮಾಡಿ ವೈಟ್ ಮಾಡಿದಷ್ಟು ಒಳ್ಳೇದು. ಸುಮಾರು ಕಡೆ ನೋಡ್ತೇವೆ ನಾವು, ಸುಂಟಿಕೊಪ್ಪದಲ್ಲೆಲ್ಲ ಕಡೆ ಸುಮಾರು ವರ್ಷದಿಂದ ಮಾಡಿಸ್ತಾ ಇದಾವೆ, ವೈಟ್ ಆಗಿ ಕಾಣುತ್ತೆ. ನಾವು ಅದನ್ನ ನೋಡಿದಾಗ ರಿಜಾಯ್ಸ್ ಅಂತ ಒಂದು ಕೆಮಿಕಲ್ ಯೂಸ್ ಮಾಡಿದ್ವಿ, ಮಿರಾಕಲ್ ಅಂತ ಒಂದು ಕೆಮಿಕಲ್ ಇದೆ, ಪಾಲಿಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್. ಅದು ಅದನ್ನ ಟೀ ನಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಸೊ ಅದು 0.3% ಲೆವೆಲ್ ಅಲ್ಲಿ ನೀವು ಸ್ಪ್ರೇ ಮಾಡಿದ್ರೆ ಸೇಮ್ ಎಫೆಕ್ಟ್ ಬರುತ್ತೆ. ಅರೆಕನ್ನಡ ತೋಟಗಳು ಲೋ ಲೈಯಿಂಗ್ ಏರಿಯಾದಲ್ಲಿ ಚರಂಡಿ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಎಲ್ಲೋಯಿಂಗ್ ಅವಾಯ್ಡ್ ಮಾಡಬಹುದು, ಇಂಟ್ರಾಕ್ಟ್ ಮಾಡಬೇಕು. ಈ ಬೆಳೆಗಳಲ್ಲಿ ಇಂಟ್ರಾಕ್ಷನ್ ಬಹಳ ಮುಖ್ಯ. ಈಗ ವೇಣುಗೋಪಾಲ್ ಅವರು ನಮ್ಮ ಸಿರ್ಸಿ ಕಡೆ ಹೋದಾಗ 2,500 metric tons ಮೆಣಸು ಬರುತ್ತೆ. ಅವ್ರದ್ದಲ್ಲ, ಎಲ್ಲ ರೈತರು ಬೆಳೆದು 2,500 metric tons ವೇಣುಗೋಪಾಲ್ ಹೆಸರಲ್ಲಿ ಡಿಪಾಸಿಟ್ ಆಗುತ್ತೆ ಇಂಡಿಯಾಕ್ಕೆ. ದಟ್ ಈಸ್ ಎ ಇಂಪ್ಯಾಕ್ಟ್. ಯಾವಾಗ ಒಬ್ಬ ಸೈಂಟಿಸ್ಟ್ ಇಂಟ್ರೆಸ್ಟ್ ಇದ್ದಾಗ ಅವ್ರನ್ನ ಯೂಸ್ ಮಾಡಿಕೊಂಡು ರೈತರು ಬೆಳೀತಾ ಇದ್ದಾಗ ಯಾರು ಇಂಟ್ರಾಕ್ಟ್ ಮಾಡ್ತಾರೆ ಅನ್ನೋದು ಎಲ್ಲ ಉದಾಹರಣೆಗಳು. ಸೊ ಈವನ್ BGL ಅವರು ಅಲ್ಲೆಲ್ಲ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬಂದ್ರು, ಸೈಂಟಿಸ್ಟ್ ಜೊತೆ ಇಂಟ್ರಾಕ್ಷನ್ ತುಂಬಾ ಚೆನ್ನಾಗಿ ನಡೀತದೆ. ಪನ್ನೂರು ಒಂದು ಹಳದಿ ಆಗಿದೆ, ತೇವಮ್ ಹಳದಿ ಆಗಿಲ್ಲ ಅಂದ್ರೆ ಸ್ವಲ್ಪ ತೇವಂಗೆ ತಡ್ಕೊಳ್ಳೋ ಶಕ್ತಿ ಇದೆ. ಸೊ ಅಲ್ಲಿ 11 kg ಕೊಟ್ಟಿದೆ ತೇವಮ್ ಕ್ಯಾನಪಿಯಲ್ಲಿ. ಕ್ಯಾನಪಿ ಬರ್ಸ್ಬೇಕು, ಕ್ಯಾನಪಿ ಬರದೇ ಇದ್ರೆ ಇಳುವರಿ ಬರುವುದಿಲ್ಲ. ಶೇಡ್ ರೆಗ್ಯುಲೇಷನ್, ಬೇಸಿನ್ ಇರಿಗೇಷನ್, ಎಲೆ ಚುಕ್ಕೆ ರೋಗವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಇರುವಂತಹ ಟೆಕ್ನಾಲಜೀಸ್. ಇತ್ತೀಚೆಗೆ ನಮ್ಮ ಕುಟ ಈ ಕಡೆ ಎಲ್ಲ ಹೋದಾಗ ಗಿಡಗಳು ವೀಕ್ ಆಗ್ತಾ ಇದಾವೆ, ಎಲೆಗಳಿಲ್ಲ, ಇದೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಇಷ್ಟು ಫಾರ್ಮ್ಯಾಡ್ ಮೆನ್ಯೂರ್ ಅನ್ನ ವರ್ಷ ವರ್ಷ ಕೊಡಬೇಕು, 1 cook ಅಥವಾ 2 cook ಅಷ್ಟು. ಫರ್ಟಿಲೈಸರ್ಸ್ ಅನ್ನ ರೆಗ್ಯುಲರ್ ಕೊಡಬೇಕು, ಮೈಕ್ರೋ ನ್ಯೂಟ್ರಿಯಂಟ್ ಅನ್ನ ಸ್ಪ್ರೇ ಮಾಡಬೇಕು, ಮತ್ತೆ PGPR ಅಂಡ್ ಬಯೋ ಏಜೆಂಟ್ಸ್ ಅನ್ನ ವರ್ಷ ವರ್ಷ ಕಾಂಪೋಸ್ಟ್ ನಲ್ಲಿ ಹಾಕಿ ಕೊಡಬೇಕು. ಈಗ ಆರ್ಕಾ ಮೈಕ್ರೋಬಿಲ್ ಕನ್ಸಾರ್ಟಿಯಂ ಇರ್ಬೋದು, ಟ್ರೈಕೋಡರ್ಮಾ ಇರ್ಬೋದು, ಪಚೋನಿಯಾ ಇರ್ಬೋದು, ಇದನ್ನ ನಿಮ್ಮ ಕಾಂಪೋಸ್ಟ್ ಜೊತೆ ಸೇರಿಸಿ ವರ್ಷ ವರ್ಷ ಕೊಡ್ತಾ ಇದೆ. ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಪಿ ಮತ್ತೆ ಜಿಂಕ್ ಸಾಲ್ಯುಬಲೈಸೇಷನ್ ಜಾಸ್ತಿ ಆಗಿ ಗಿಡ ಹಳದಿ ಆಗಲ್ಲ. ವೈರಸ್ ಇದೆ ಪನ್ನೂರ್ ಒಂದಲ್ಲಿ, 100% ವೈರಸ್ ಇದೆ. ನೀವೆಲ್ಲ ಬೆಳೀತಾ ಇರೋ ಪನ್ನೂರು ಒಂದಲ್ಲಿ ವೈರಸ್ ಇದೆ, ನಮ್ಮಲ್ಲೂ ವೈರಸ್ ಇದೆ, 250 ವೈರಸ್ ಇದೆ ಅಂತ ನಮ್ಮ ಬಾಡಿಯಲ್ಲಿ. ಅದೇನು ಈಚೆ ಬರ್ತಾ ಇಲ್ಲ. ಅದನ್ನ ನಾವು ಹೆಲ್ತಿಯಾಗಿ ಮೇಂಟೈನ್ ಮಾಡಿದ್ರೆ ಎಕ್ಸ್ಪ್ರೆಸ್ ಆಗಲ್ಲ, ಟೆಂಪರೇಚರ್ ರೈಸ್ ಆಗ್ಬಿಟ್ರೆ ಫುಲ್ ಎಕ್ಸ್ಪ್ರೆಸ್ ಆಗುತ್ತೆ. ಎಕ್ಸ್ಪ್ರೆಸ್ ಆಗದಂಗೆ ಎಷ್ಟು ವರ್ಷ ಇಟ್ಕೊಳ್ತೀರಾ ಅಷ್ಟು ವರ್ಷ ಚೆನ್ನಾಗಿರುತ್ತೆ. ಪೆಪ್ಪರ್ ಅಂದ ತಕ್ಷಣ ನನಗೆ ಗೊತ್ತಿರೋಂಗೆ ಇಷ್ಟು, ವರ್ಷಕ್ಕೆ 2 ಸಾರಿ ಬೋರ್ಡೋ ಹೊಡೀರಿ, 2 ಸಾರಿ ಕಾಪರಾಕ್ಸಿ ಕ್ಲೋರೈಡ್ ಟ್ರೈಕೋಡರ್ಮಾ ಅಥವಾ ಕಾಂಪೋಸ್ಟ್ ಜೊತೆ ಹಾಕೊಳ್ಳಿ. ಒಂದು ಟೈಮ್ ಆದ್ರೂ ಕಾರ್ಬೋಸಲ್ಫಾನ್ ಅಂದ್ರೆ ಮಿಲಿ ಬಗ್ಸ್ ಮ್ಯಾನೇಜ್ಮೆಂಟ್ಗೆ ಕಾರ್ಬೋಸಲ್ಫಾನ್ ಅವ್ರು ಹೇಳ್ತಾರೆ, ಒನ್ ಟೈಮ್ ಕಾಂಪೋಸ್ಟ್ ಕೊಡಿ, 3 ಟೈಮ್ಸ್ ಫರ್ಟಿಲೈಸರ್ಸ್. ಜನರಲಿ ಹೇಳಿದ್ರೆ 2 ಬ್ಯಾಗ್ ಯೂರಿಯಾ, 2 ಬ್ಯಾಗ್ ರಾಕ್ ಪಾಸ್ಬಿಟ್ಟು, 1 ಬ್ಯಾಗ್ DAP ಅಥವಾ 4 ಬ್ಯಾಗ್ ಪೊಟ್ಯಾಶ್ ಮಿಕ್ಸರ್ ಅನ್ನ ವರ್ಷಕ್ಕೆ 2 ಸಾರಿ ಅಥವಾ 3 ಸಾರಿ ಸ್ಪ್ಲಿಟ್ ಮಾಡಿ ಕೊಟ್ಕೊಬಹುದು. ISR ಪೇಪರ್ ಸ್ಪೆಷಲ್ ನ ರಿಲೀಸ್ ಮಾಡಿದಾವೆ, ಪನ್ನೂರ್ ಎಸ್ ಅಂತ ಮಾಡ್ತಾರೆ, ಇನ್ನೊಂದು ಬ್ರ್ಯಾಂಡ್ ಮಾಡ್ತಾ ಇದಾರೆ. ಅದನ್ನ ತಕೊಂಡು ವರ್ಷ ವರ್ಷ ಸ್ಪ್ರೇ ಮಾಡಿದ್ರೆ ಮೈಕ್ರೋ ನ್ಯೂಟ್ರಿಯಂಟ್ ಮ್ಯಾನೇಜ್ ಮಾಡ್ಕೊಬಹುದು. 94 ಅನ್ನ 1 ಸಾರಿ ಕೊಡಿ, ಇಮಿಡಾ ಅಥವಾ ಡೈಮಿಥೋಯೇಟ್ ಬೆಳೆಯನ್ನ ಕೊಯ್ದ ನಂತರ 1 ಸಾರಿ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಕೊಬೇಕು. ವ್ಯಾಮ್ ಹಾಕ್ಬಹುದು, ಇರಿಗೇಷನ್ ಸಮ್ಮರ್ ಕೊಟ್ರೆ ಎಲ್ಲೋ ಪ್ಲಾಂಟೇಶನ್ ಅನ್ನ ನಾವು ಗ್ರೀನ್ ಮಾಡ್ಕೊಬಹುದು. ಬೇಗ ಕುಯ್ಕೊಂಡ್ರೆ ಬರೋ ವರ್ಷ ಇಳುವರಿ ಚೆನ್ನಾಗುತ್ತೆ, ಲೇಟ್ ಮಾಡಿದ್ರೆ ಚೆನ್ನಾಗಲ್ಲ. ಒಣಗಿಸಬೇಕಾದ್ರೆ ಆದಷ್ಟು ಒಂದ್ ಸ್ವಲ್ಪ ಬ್ಲಾಂಚಿಂಗ್ ಮಾಡಿ ಒಣಗಿಸಿ ಅಂತ, ಅಂದ್ರೆ ಕಣಕ್ ಗ್ರೀನ್ ಅನ್ನ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಒಂದು ನರ್ಸರಿ ಸೀಟ್ ಏನ್ ಯೂಸ್ ಮಾಡ್ತೀರಾ ಅಂತ ಸೀಟ್ ಅನ್ನ ಹಾಕಿದ್ರೆ ಕಪ್ ಆಗುತ್ತೆ ಮೆಣಸು, ಮತ್ತೆ ಅದರಲ್ಲಿ ಇರುವಂತಹ ಬೋರ್ಡ್ ಅದು ಏನಿಲ್ಲ ಈಚೆ ಬರುತ್ತೆ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಅಥವಾ ನೀರಿನಲ್ಲಿ ಹದ್ದಿ 1 ನಿಮಿಷ ತೆಗೆದ್ರೆ ಆಗುತ್ತೆ, ಅದು ಕಷ್ಟದ ಕೆಲಸ. ಇದು ಸಿಂಪಲ್, 40 ಟನ್ 50 ಟನ್ ಮಾಡ್ತಾ ಇದಾರೆ ಇತ್ತೀಚೆಗೆ. ಅಂದ್ರೆ ಆ ಶೀಟ್ ಗಳನ್ನ ಹಾಕ್ಬಿಟ್ಟು ತೂಕ ಇಟ್ಬಿಟ್ರಾಯ್ತು. ಮೆಣಸುಗೂ ನೀರು ಕೊಡದೆ ಇದ್ರೆ ಬೆಳೆ ಬರಲ್ಲ ಅಂದ್ಬಿಟ್ವಿ. ನಮ್ ತಪ್ಪು ಅಥವಾ ನಿಮ್ ತಪ್ಪು ಗೊತ್ತಿಲ್ಲ, ಆದಾಯ ಜಾಸ್ತಿ ಮಾಡ್ಲಿಕ್ಕೆ ತುಂಬಾ ಜನ ರೈತರದ್ದು ಆದಾಯ ಜಾಸ್ತಿ ಆಗಿದೆ ಮೆಣಸನ್ನ ಬೆಳೆದು, ಅದಂತೂ ನಿಜ. ಅದನ್ನ ನಾವು 10 ವರ್ಷ ಮಾಡಿ ಇದನ್ನ ಹೇಳಲಿಕ್ಕೆ ಶುರು ಮಾಡಿದ್ವಿ. ಸೊ ಏಪ್ರಿಲ್ ಮೇ ನಲ್ಲಿ ಕೊಟ್ರೆ ಎಲೆಚುಕ್ಕೆ ರೋಗ ಬರೋದಿಲ್ಲ, ಹೂವು ಜೂನ್ ಅಲ್ಲಿ ಬರುತ್ತೆ, ಅಟ್ಲೀಸ್ಟ್ 80-100 ಕಾಳು ಇರುತ್ತೆ ಒಂದು ಕೊತ್ತಲ್ಲಿ. ಸೊ ಇಳುವರಿ 3 ಪಟ್ಟು ಜಾಸ್ತಿ ಆಗುತ್ತೆ, ವರ್ಷ ಬಿಟ್ಟು ವರ್ಷ ಅಥವಾ ಬ್ಲಾಕ್ ಬ್ಲಾಕ್ ಮಾಡ್ಕೊಳ್ಳಿ ಅಂತ ಹೇಳಿ. ಈಗಾಗಲೇ ನಾವು 300 ಕಲೆಕ್ಷನ್ಸ್ ಇರುತ್ತೆ, 15 ವೆರೈಟಿಗಳು. ಮುಂದಿನ ವರ್ಷಗಳಲ್ಲಿ ಕೊಡುಗೆಗೆ ಒಂದು ಡೆಮಾನ್ಸ್ಟ್ರೇಷನ್ಸ್, ಪೇಪರ್ ಅಲ್ಲಿ ಯಾವುದೇ ತಳಿ ಇದ್ರು ಅಲ್ಲಿ ಈಲ್ಡಿಂಗ್ ತರ್ತಾರೆ. ಅಷ್ಟು ನಮ್ಮ ಕಡೆಯಿಂದ ಇರುವಂತಹ ಕಮಿಟ್ಮೆಂಟ್ ನಮ್ಮ ಸಂಸ್ಥೆಯಿಂದ. ಪೆರುವಿನಮಳಿ ಅಂತ ಇದೆ, ಎಲ್ಲ ಆನೆಕಟ್ಟ ಎಲ್ಲ ಪ್ರಾಬ್ಲಮ್ಸ್ ಇದೆ ಅಲ್ಲಿ. ಕಷ್ಟ, ಕೆಲವು ಬ್ಲಾಕ್ ಗಳಿಗೆ ನಾವೇ ಹೋಗಲ್ಲ, ನಮ್ಮ ಸೈಂಟಿಸ್ಟ್ ಗಳು ಹೋಗೇ ಇಲ್ಲ, ಆಗುದಿಲ್ಲ. ಯಾಕೆಂದ್ರೆ ಆತರ ಆನೆಗಳು ಬರ್ತವೆ, ಕಾಟಿಗಳು ಬರ್ತವೆ. 100 ಎಕರೆ ಜಾಗ ಇದೆ ಪೆರುವಿನಮಳಿ ಫಾರಂ, ಒಂದು 50 ಎಕರೆ ಅಥವಾ 100 ಎಕರೆ ಕವರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕುಟುಂಬದಲ್ಲಿ ಏನು ಆನೆ ಕಾಟ ಎಷ್ಟು ಪ್ರಾಬ್ಲಮ್ಸ್ ಇದೆ, ಅದೇ ತರ ಇಲ್ಲಿ ನಾವು ಫೇಸ್ ಮಾಡ್ತೀವಿ. ಪೆರುವಿನಮಳಿ ಫಾರಂ ಅಂತ ಹೇಳಿ ಕ್ಯಾಲಿಕಟ್ಟಿಂದ 60 ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಮೇನ್ ಆಫೀಸ್. ಯಾಕಂದ್ರೆ ಗವರ್ಮೆಂಟ್ಗೆ ಸಂಸ್ಥೆ ಒಂದ್ ಕಡೆ ಬದುಕಲಿಕ್ಕೆ ಇದು ಜಾಗ ಆಯ್ತು. ನಮ್ಮ ಕೊಡಗಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಿಮ್ಮ ಇಂಟ್ರೆಸ್ಟ್ ಏನ್ ಬಂತು ಮೆಣಸ್ ಮೇಲೆ, ಅದರಿಂದ ಕರ್ನಾಟಕ ಭಾರತದಲ್ಲಿ ಮೊದಲನೇ ಸ್ಥಾನವನ್ನು ಮೆಣಸಿನ ಪ್ರೊಡಕ್ಷನ್ ಅಲ್ಲಿ ಪಡೆದುಕೊಂಡಿದೆ. ಕೇರಳ 2ನೇ ಸ್ಥಾನಕ್ಕೆ ಹೋಗಿದೆ. ಇತ್ತೀಚಿನ ವರ್ಷಗಳಲ್ಲಿ ನಾವು ಒಂದು 23-30 ಸಾವಿರ ಮೆಟ್ರಿಕ್ ಟನ್ಸ್ ಅಷ್ಟು ಮೆಣಸನ್ನ ಕರ್ನಾಟಕದಲ್ಲಿ ಬೆಳೀತಾ ಇದೆ. ಕರ್ನಾಟಕದ ಉತ್ಪಾದನೆ ಮೆಣಸಿನಲ್ಲಿ ತುಂಬಾ ಜಾಸ್ತಿ ಆಗಿದೆ, ರೈತರಿಗೆ ಒಳ್ಳೆ ಆದಾಯ ಬಂದಿದೆ. ನಮ್ಮಲ್ಲಿ ಪರ್ ಹೆಕ್ಟರ್ ಪ್ರೊಡಕ್ಟಿವಿಟಿನೂ ಸುಧಾ ಸುಮಾರು 657 ಕೆಜಿ ಪರ್ ಹೆಕ್ಟರ್ ಇದೆ. ನನ್ನ ಪ್ರಕಾರ ನಿಮ್ಮಲ್ಲಿ 200-300 ಕೆಜಿ ಪರ್ ಹೆಕ್ಟರ್ ಮೆಣಸನ್ನ ಬೆಳೀತಾ ಇದ್ದೀರಾ. ನನ್ನ ಪ್ರಕಾರ ನೀವು ಅಟ್ಲೀಸ್ಟ್ ಒಂದು 600 ಕೆಜಿ ಪರ್ ಹೆಕ್ಟರ್ ಮೆಣಸನ್ನ ಬೆಳಿಬೇಕು. ನಿಮಗೆ ಆದಾಯವಾಗಿ ಕಾಣುತ್ತೆ, ಇಲ್ಲಾಂದ್ರೆ ಖರ್ಚಿಗೆ ಮಾತ್ರ ಆಗುತ್ತೆ, ಆದಾಯ ಕಾಣಿಸೋದಿಲ್ಲ. ಮತ್ತೆ ಮೆಣಸಿನಲ್ಲಿ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ನಿಮ್ಮ ವಿರಾಜಪೇಟೆ ತಾಲೂಕು ಇದ್ದಂಗೆ ಇರ್ಬೇಕು ಮೆಣಸಿಗೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ 8-10 ಇಂಚ್ ಮಳೆ ಮೇ ಅಥವಾ ಜೂನ್ 15 ರೊಳಗೆ ಬಂದ್ಬಿಡುತ್ತೆ, ಬೇರೆ ತಾಲೂಕುಗಳಿಗೆ ಬರಲ್ಲ. 10-15 ಇಂಚ್ ಮಳೆ ಮೇ ತಿಂಗಳೊಳಗೆ ಬಂದ್ರೆ ಅಲ್ಲಿ ಚೆನ್ನಾಗಿ ಹೂವು ಬರುತ್ತೆ, ಚೆನ್ನಾಗಿ ಕಾಯಾಗುತ್ತೆ, ಚೆನ್ನಾಗಿ ಇಳುವರಿ ಬರಲಿಕ್ಕೆ ಶುರು ಆಗುತ್ತೆ. ಸೊ ಮೆಣಸು ಅಂದ ತಕ್ಷಣ ಏನಂದ್ರೆ ನಮ್ಮ ಕೊಡುಗೆಗೆ ನಾನು 98 ಹೇಳ್ತಾ ಇದ್ದೇನೆ, ಗಿಡಗಳ ಸಂಖ್ಯೆಯನ್ನ ನೀವು ಜಾಸ್ತಿ ಮಾಡಬೇಕು, ಅವಾಗ ಮಾತ್ರ ನಿಮಗೆ ಇಳುವರಿ ನೀವೇನು ಕೆಜಿ ಲೆಕ್ಕ ಹೇಳ್ತೀರಾ ಅಥವಾ ಕ್ವಿಂಟಲ್ ಲೆಕ್ಕ ಹೇಳ್ತಿದಾರೋ ಟನ್ ಲೆಕ್ಕ ಹೇಳ್ಬೋದು ಅಂತ. ನಿಮ್ಮಲ್ಲಿ ಗಿಡಗಳ ಸಂಖ್ಯೆ ಒಂದು ಅಟ್ಲೀಸ್ಟ್ 2-3 ಸಾವಿರ ಆಗದೆ ಇದ್ರೆ ನೀವು ಕ್ವಿಂಟಲ್ ಲೆಕ್ಕನೇ ಮಾತಾಡಬೇಕಾಗತ್ತೆ. ಸೊ ಅದರಿಂದ ನೀವು ಏನು ಮಾಡೋದಾದ್ರೂ ಗಿಡ ನೆಡಿ, ಅದು ಒಂದೇ ಒಂದು ಒಳ್ಳೆಯ ಗುಣ ಅಂತ ಹೇಳಿದ್ರೆ ವರ್ಷ ವರ್ಷ ಗಿಡ ನೆಡೋದು, ಬಿಡಬೇಡಿ. ಯಾರು ಹೇಳಲಿ ಬಿಡಲಿ, ರೇಟ್ ಇರಲಿ ಬಿಡಲಿ, ನೆಡಿ, ಒಂದಿನಲ್ಲ ಒಂದಿನ ನಿಮ್ಮನ್ನು ಕಾಪಾಡುತ್ತೆ. ಮತ್ತೆ ಇತ್ತೀಚಿನ ವರ್ಷಗಳಲ್ಲಿ ಇನ್ನೊಂದು ಸಮಸ್ಯೆ ಬರ್ತಾ ಇದೆ, ನಮ್ಮಲ್ಲಿ ಗಿಡಗಳು ವೀಕ್ ಆಗ್ತಾ ಇದ್ದಾವೆ, ಎಲೆಗಳು ಕಳ್ಕೊಳ್ತಾ ಇದ್ದಾವೆ. ಸೊ ಹೊಸ ಗಿಡಗಳು ಬರಲಿಲ್ಲ ಅಂತ ಹೇಳಿದರೆ, ಹೊಸ ಬೇರಿಲ್ಲ ಅಂತ ಹೇಳಿದರೆ ಆ ಗಿಡಗಳು ರಿವೈವ್ ಮಾಡೋದು ಬಹಳ ಕಷ್ಟ. ವರ್ಷ ವರ್ಷ ನೆಡ್ತಾ ಇರಬೇಕು, ಪಾಪ್ಯುಲೇಷನ್ ಅನ್ನ ಮೇಂಟೈನ್ ಮಾಡ್ತಿರ್ಬೇಕು, ಇಲ್ಲ ಅಂದ್ರೆ ಕಷ್ಟ. ದೊಡ್ಡ ಟೆಕ್ನಾಲಜಿ ಏನಿಲ್ಲ, ನೆಡಬೇಕು ಅದನ್ನ ನೋಡ್ಕೋಬೇಕು ಅಷ್ಟೆ. ಸೊ ಎರಡನೇದು ವೆರೈಟಿ ಅಂಡ್ ಡೈವರ್ಸಿಟಿ, ಬೇರೆ ಬೇರೆ ತಳಿಗಳಿದೆ, ಬೇರೆ ಬೇರೆ ಸಂಸ್ಥೆಗಳಿಂದ ತಳಿಗಳನ್ನು ತಗೊಂಡು ನೀವು ನರ್ಸರಿ ಮಾಡ್ಬೋದು. ನಮ್ಮಲ್ಲೇ ಯಾರಾದರೂ ಒಳ್ಳೆ ನರ್ಸರಿ ಮೆನ್ಸು ನರ್ಸರಿಯನ್ನು ಮಾಡಿದರೆ ಒಳ್ಳೇದು, ಮಾಡ್ತಾ ಇಲ್ಲ ಕೊಡಗಿನಲ್ಲಿ. ಈಗ ಸಂಸ್ಥೆಗಳಲ್ಲಿ ನಾವು ಸ್ವಲ್ಪ ಮಾಡಿಬಿಟ್ಟು ನಮಗೇನು ಆದಾಯ ಲೆಕ್ಕ ಏನಂತ ದೊಡ್ಡ ಸಮಸ್ಯೆ ಇಲ್ಲ, ಅದರಿಂದ ಮಾಡ್ತಾ ಇದ್ದಾವೆ. ಸಿರ್ಸಿಯಲ್ಲಿ ಶುರುವಾಗಿದೆ, ಸಾಗರದಲ್ಲಿ ಶುರುವಾಗಿದೆ ನರ್ಸರಿ ಮಾಡೋದು. ಅದು ಒಂದು ದೊಡ್ಡ ಉದ್ಯಮಿ ಆಗ್ತಾ ಇದೆ. 15-20 ಜನ ಸ್ವಸಹಾಯ ಸಂಘ ಮಾಡಿಕೊಂಡು ನರ್ಸರಿ ಮಾಡಿಬಿಟ್ಟು ಇವತ್ತು ನಿಮ್ಮಲ್ಲಿ ಇಲ್ಲಿ ಕುಟ್ಟಾದಿಂದ ಪೊನ್ನಂಪೇಟೆ ಒಳಗೆ ಇರೋ ಗಿಡ ನಿಮ್ದಲ್ಲ, ಅದೆಲ್ಲ ಸಾಗರ ಸಿರ್ಸಿಯಿಂದ ಬಂದಂತಹ, ರಾತ್ರಿ ಬಂದು ಹಿಡಿಯುತ್ತೆ, ಬೆಳಿಗ್ಗೆ ಬಂದು ನೀವು ಆರ್ಡರ್ ಕೊಡ್ತೀರಿ, ಮತ್ತೆ ಮಧ್ಯಾಹ್ನ ತಗೊಂಡು ಹೋಗ್ತೀರಿ. ಓಕೆ, ಒಳ್ಳೇದು. ಅಟ್ಲೀಸ್ಟ್ ಯಾರೋ ಬಂದು ಗಿಡ ಮಾಡಿ ಕೊಡ್ತಾ ಇದ್ದಾರೆ, ವೆರೈಟಿಗಳು ಬರ್ತಾ ಇದೆ. ಅಲ್ಲಿಂದ ನರ್ಸರಿಯವರು ಈ ಒಂದು ಲೈಸೆನ್ಸ್ ತಗೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಸೊ ವೆರೈಟಿ ಡೈವರ್ಸಿಟಿ ಇಂಪಾರ್ಟೆಂಟು, ಇರಿಗೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಅವಶ್ಯಂತ ಹೇಳ್ತಾ ಇದ್ದಾವೆ, ಅದು ಬಹಳ ಇಂಪಾರ್ಟೆಂಟು. ಫ್ರೂಟ್ ಸೆಟ್ ಆಗಬೇಕು, ಫ್ರೂಟ್ ಸೆಟ್ ಆಗಬೇಕು ಅಂದರೆ ಮಳೆ ಬರಬೇಕು, ಇಲ್ಲ ನೀರು ಕೊಡಬೇಕು. ಟೈಮ್ಲಿ ಹಾರ್ವೆಸ್ಟ್ ಇಂಪಾರ್ಟೆಂಟು, ನೀವು ಯಾರಿಗೋ ಕೊಟ್ಬಿಡ್ತೀರಿ ಅವ್ರಿಗೆ, 5 ದಿನ ಅದು ಹಾರ್ವೆಸ್ಟ್ ಅಲ್ಲ, ಏಪ್ರಿಲಲ್ಲಿ ಹಾರ್ವೆಸ್ಟ್ ಆಗಬೇಕು. ಇದುವರೆಗೆ ಕಾಳುಮೆಣಸಿನ ವಿವಿಧ ತಳಿಗಳು ಮತ್ತು ಉತ್ತಮ ಉತ್ಪಾದನೆ ಪಡೆಯಲಿಕ್ಕೆ ತಾಂತ್ರಿಕತೆಗಳು, ಈ ಕುರಿತು ವಿಚಾರಗಳನ್ನು ಮಂಡಿಸಿದವರು ಅಪ್ಪಂಗಳದ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ರೈತ ಬಾಂಧವರೇ, ಕೊಡಗಿನಲ್ಲಿ ಬಹಳಷ್ಟು ಜನ ಕಾಫಿಯೊಂದಿಗೆ ಕಾಳುಮೆಣಸನ್ನು ಸಂಯೋಜನೆ ಮಾಡಿಕೊಂಡು ಯಾವಾಗಲೂ ಅದರ ಬೆಳವಣಿಗೆ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಹೋಗ್ತಿದ್ದೀರಿ. ಕಾಳುಮೆಣಸು ತುಂಬ ಸೂಕ್ಷ್ಮದ ಬೆಳೆನೂ ಅಲ್ಲ, ತುಂಬ ಗಟ್ಟಿ ಬೆಳೆನೂ ಅಲ್ಲ. ನೀರಿನ ಕೊರತೆ ಆದ್ರೂ ಸಹಿಸಿಕೊಳ್ಳುತ್ತೆ. ಆದರೆ ಹೆಚ್ಚು ನೀರಾದರೆ ಅಥವಾ ಹೆಚ್ಚು ಮಳೆ ಬಂದರೆ, ಹೆಚ್ಚು ನೀರು ನಿಂತರೆ, ಶೀತ ಅತಿಯಾದರೆ ಬಳ್ಳಿಗಳು ಉಳಿಯೋದು ಕಷ್ಟ. ಮಣ್ಣಿನಿಂದ, ನೀರಿನಿಂದ, ಗಾಳಿಯಿಂದ ಹರಡುವ ರೋಗಾಣು ಬಳ್ಳಿಗಳನ್ನು ಹಾಳು ಮಾಡಿಬಿಡುತ್ತೆ. ಕೊಳೆ ರೋಗ ಒಂದು ಬಳ್ಳಿಯಿಂದ ಇನ್ನೊಂದು ಬಳ್ಳಿಗೆ ಹರಡಿಬಿಡುತ್ತೆ. ನೋಡ್ತಾ ನೋಡ್ತಾ ಅನೇಕ ಬಳ್ಳಿಗಳು ಹೋಗ್ಬಿಡ್ತವೆ. ಅತಿ ಮಳೆ ಬೀಳುವ ಈ ದಿನಗಳಲ್ಲಿ ರೈತಾಪಿ ಮಂದಿ ನೀರನ್ನು ಹೊರಗಡೆ ಹೋಗುವ ರೀತಿಯಲ್ಲಿ ಮುಂಚಿತವಾಗ್ಲೇ ಕೆಲಸಗಳನ್ನು ಮಾಡಿಕೊಂಡಿದ್ರೆ ಬಹಳ ಒಳ್ಳೆಯದು. ಈಗ ಮಾಡಲಿಕ್ಕೆ ಹೋದರೆ ಬೇರುಗಳಿಗೆ ತೊಂದರೆ ಆಗುತ್ತೆ, ಬಳ್ಳಿಗಳು ಸಮಸ್ಯೆಗೆ ಸಿಕ್ಕಾಕೊಳ್ಬೋದು. ಕಾಳುಮೆಣಸಿನ ಬಳ್ಳಿಗಳಿಗೆ ತೊಂದರೆ ಆಗದಂತೆ ಕೆಲಸಗಳನ್ನು ಮಾಡಬೇಕಂತ ಎಷ್ಟೋ ಜನರಿಗೆ ಗೊತ್ತಿದೆ. ಮರಗಸಿ ಮಾಡುವ ವಿಚಾರದಲ್ಲೂ ಜಾಗ್ರತೆ ಇಟ್ಕೊಳ್ಬೇಕನ್ಕೊಂಡು ಹೇಳೋದಿದೆ. ಕೆಲವೊಬ್ಬರು ಅತಿ ಗಾಳಿಯಿಂದ ಬಳ್ಳಿಗಳ ಬೇರುಗಳು ಗಾಳಿಯ ರಭಸಕ್ಕೆ ಅಥವಾ ಹೊಡೆತಕ್ಕೆ ಹಾನಿಗೆ ಒಳಗಾಗಿ ಆ ಮೂಲಕ ಕೊಳೆ ರೋಗ ಬರೋದಿದೆ ಅಂತ ಅಂದ್ಕೊಂಡು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ, ಹಾಗೆ ಅನುಭವಗಳಿಂದ ಹೇಳೋದಿದೆ. ರೈತ ಬಾಂಧವರೇ, ಮಣ್ಣಿನಲ್ಲಿ ಶೀತ ಹೆಚ್ಚಾಗದಂತೆ ಕಾಳುಮೆಣಸಿಗೂ ಸೇರಿಕೊಂಡು ಇತರೆ ಬೆಳೆಗಳಲ್ಲಿ ನಾವು ಗಮನ ಹರಿಸಿದರೆ ಒಳ್ಳೆಯದೇ. ಕಾಳುಮೆಣಸು ಬಿಸಿಲನ್ನು ಕೇಳುತ್ತೆ, ಆದರೆ ಅತಿ ಬಿಸಿಲು ಒಳ್ಳೆಯದಲ್ಲ. ನೆರಳು ಬೇಕು, ಆದರೆ ಅತಿ ನೆರಳನ್ನು ಹಿತ್ತು ಅಲ್ಲ. ಇದುವರೆಗೆ ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ ಕೇಳಿದಿರಿ. ತೋಟಗಾರಿಕೆ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ವೈವಿಧ್ಯತೆಯ ನೋಟಗಳು, ವೈವಿಧ್ಯತೆಯ ನೋಟಗಳು, ಉತ್ಪನ್ನ ಟನ್ನು ಟನ್ನುಗಳು, ಉತ್ಪನ್ನ ಟನ್ನು ಟನ್ನುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ. ಪ್ರಾಯೋಜಿಸಿದವರು ತೋಟಗಾರಿಕೆ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ. ರೈತ ಬಾಂಧವರೇ, ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿವಿಧ ಭತ್ತದ ತಳಿಗಳನ್ನು ಬೆಳೆಯುತ್ತಿರುವ ಸೋಮವಾರಪೇಟೆ ತಾಲೂಕು ಸುಂಟಿಕೊಪ್ಪ ಸಮೀಪದ ಕಾಂತಬೈಲು ಗ್ರಾಮದ ಚೀಕಂಡ ಚೋಮುನಿ ರಘು ಅವರೊಡನೆ ಸಂದರ್ಶನ ಕೇಳುವಿರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಸ್ವಿಸ್ ಗೋಲ್ಡ್ ನಿಮಗಾಗಿ ತಂದಿದೆ ಅತಿನೂತನ ಫ್ಯಾಷನ್ ನ ಮದುವೆ ಚಿನ್ನಾಭರಣಗಳ ಬಹುದೊಡ್ಡ ಕಲೆಕ್ಷನ್. ಅಡ್ವಾನ್ಸ್ ಬುಕಿಂಗ್ ಮಾಡಿ. ನೀವು ಬುಕ್ ಮಾಡಿದ ದಿನದ ಬೆಲೆ ಅಥವಾ ಖರೀದಿಸುವ ದಿನದ ಬೆಲೆ ಯಾವುದು ಕಡಿಮೆ ಇರುತ್ತೋ ಆ ಬೆಲೆಯಲ್ಲಿ ಚಿನ್ನಾಭರಣ ನಿಮ್ಮದಾಗಿಸಿ. ಇನ್ನು ಇಂದು ಸುವರ್ಣ ನಿಮಿಷಗಳು ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ತಿರ, ವಿರಾಜಪೇಟೆ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ವಾವ್, ಇಷ್ಟೊಂದು ದೊಡ್ಡ ವೆಡ್ಡಿಂಗ್ ಶಾಪ್! ಮದ್ವೆ ಬಟ್ಟೆಗಳ ಖರೀದಿಗೆ ಇನ್ನು ಟೆನ್ಷನ್ ಬೇಡ. ಹೌದು, ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಶಾದಿ ವೆಡ್ಡಿಂಗ್ ಸೆಂಟರ್. ನಿಮ್ಮ ಕುಟುಂಬದೊಂದಿಗೆ ಬಟ್ಟೆ ಖರೀದಿಸಲು ಬನ್ನಿ ಶಾದಿ ವೆಡ್ಡಿಂಗ್ ಸೆಂಟರ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ತಿರ, ವಿರಾಜಪೇಟೆ ಮತ್ತು ಮೇನ್ ರೋಡ್ ನಾಪೋಕ್ಲು. बरसात के मौसम में लैंड स्लाइड जरूर होता है क्या? पहाड़ों पर मिट्टी की मजबूत पकड़ नहीं होने से ही ना बारिश में लैंड स्लाइड का खतरा बढ़ता है. तो इसमें गलती किसकी है काका? हमारी. हमारी गलती? कैसे? जैसे पेड़ ना लगाना और पेड़ों की कटाई, गलत खेती करना, लापरवाही से कूड़ा करकट फेंक देना जिससे पानी की निकासी का रुक जाना, ऐसी गलतियाँ कभी नहीं करो और लैंड स्लाइड से बचो. बिल्कुल आपके हित में तत्पर NDMA, नेशनल डिजास्टर मैनेजमेंट अथॉरिटी द्वारा जनहित में जारी. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಾವೇರಿ ಲೇಡೀಸ್ ಹಾಸ್ಟೆಲ್ ಮಂಗಳೂರು. ಇಲ್ಲಿ ವಿದ್ಯಾರ್ಥಿನಿಯರು ಹಾಗೂ ಉದ್ಯೋಗಸ್ಥ ಮಹಿಳೆಯರಿಗೆ ಅವಕಾಶವಿದ್ದು, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಕೇರಳ ಶೈಲಿ ಹಾಗೂ ಕೊಡಗು ಶೈಲಿಯ ವೆಜ್ ಅಂಡ್ ನಾನ್ ವೆಜ್ ಆಹಾರ ಲಭ್ಯ. ಅಲ್ಲದೆ ಕೋಣೆಯಲ್ಲಿಯೇ ಸ್ಟವ್ ವ್ಯವಸ್ಥೆ ಇದೆ. ಸಂಪರ್ಕಿಸಿ ಕಾವೇರಿ ಲೇಡೀಸ್ ಹಾಸ್ಟೆಲ್, ಸಿಟಿ ಕಾರ್ಪೊರೇಷನ್ ಬಿಲ್ಡಿಂಗ್, ನೆಹರು ಅವೆನ್ಯೂ ರೋಡ್, ಲಾಲ್ಬಾಗ್, ಮಂಗಳೂರು. ಕಾಲ್ 9741116504 ಅಥವಾ 9590624906. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸ್ ಮಡಿಕೇರಿ, ಮಂಗಳೂರು ಯೂನಿವರ್ಸಿಟಿ ಅಂಗೀಕೃತ ಸಂಸ್ಥೆ. ನಿಮ್ಮ ಹಾಸ್ಪಿಟಾಲಿಟಿ ಕನಸನ್ನು ನನಸಾಗಿಸಿಕೊಳ್ಳುವ ಅವಕಾಶ. ಪಿಯುಸಿ ನಂತರ ಉದ್ಯೋಗಾಧಾರಿತ ಕೋರ್ಸ್ ಮಾಡುವವರಿಗೆ ವಿಪುಲ ಅವಕಾಶಗಳು. ನುರಿತ ಶೆಫ್ಗಳಿಂದ ಗುಣಮಟ್ಟದ ಬೋಧನೆ. ಕೋರ್ಸ್ ನಂತರ ಹೆಸರಾಂತ ಹೋಟೆಲ್, ರೆಸಾರ್ಟ್ಗಳಲ್ಲಿ ಉದ್ಯೋಗದ ಅವಕಾಶ. ಅಡ್ಮಿಷನ್ ಹಾಗೂ ವಿವರಗಳಿಗೆ ಸಂಪರ್ಕಿಸಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸ್, ಚರ್ಚ್ ಸೈಡ್ ಕಾಂಪ್ಲೆಕ್ಸ್, ಟೋಲ್ಗೇಟ್, ಮಡಿಕೇರಿ. ಆತ್ಮೀಯ ಪ್ರಯಾಣಿಕರೇ, ಕೊರೋನಾ ನಿರ್ಬಂಧಗಳಿಂದಾಗಿ ಇದುವರೆಗೆ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದ್ದ ಶ್ರೀ ಭಗಂಡೇಶ್ವರ ಬಸ್ಗಳ ಎಲ್ಲಾ ಮಾರ್ಗದ ಸಂಚಾರ ಸೇವೆಯನ್ನು ಎಂದಿನಂತೆ ಪುನರಾರಂಭಿಸಲಾಗಿದೆ. ಮಾರ್ಗದ ಎಲ್ಲಾ ಪ್ರಯಾಣಿಕ ಬಂಧುಗಳು ಬಸ್ ಸೇವೆಯನ್ನು ಪಡೆದುಕೊಳ್ಳಬೇಕಾಗಿ ಶ್ರೀ ಭಗಂಡೇಶ್ವರ ಬಸ್ನ ಮಾಲೀಕರು ವಿನಂತಿಸಿಕೊಂಡಿದ್ದಾರೆ. ನಾಪುಗ್ಲುವಿನ ಎಂಪಿ ಸ್ಟೋರ್ನಲ್ಲಿ ಆಷಾಢ ಮೆಗಾಸೆ, ಬೆಲ್ಲದ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್, ಎಲ್ಲಾ ಖರೀದಿಯ ಮೇಲೆ 5-20% ಡಿಸ್ಕೌಂಟ್. ಎಂಪಿ ಸ್ಟೋರ್, ಬ್ರಹ್ಮಗಿರಿ ಕಾಂಪ್ಲೆಕ್ಸ್, ನಿಯರ್ ಬಸ್ ಸ್ಟ್ಯಾಂಡ್, ನಾಪುಗ್ಲು. ಕೊಡಗು ಜಿಲ್ಲಾ ಸಹಕಾರ ಮಾರಾಟ ಮಹಾಮಂಡಳ ನಿಯಮಿತ ಫೆಡರೇಷನ್ನ ಪೊನ್ನಂಪೇಟೆ ಶಾಖೆ ಇದೀಗ ಪೊನ್ನಂಪೇಟೆ ಮುಖ್ಯ ರಸ್ತೆಯ ರಾಮಕೃಷ್ಣ ಅಕ್ಕಿಗಿರಣಿ ಮುಂಭಾಗ ಶ್ರೀ ಕೆಚೆಟ್ಟಿರ ಜಯ ಅವರ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಗ್ರಾಹಕರು ಎಂದಿನಂತೆ ಸಹಕರಿಸಬೇಕಾಗಿ ಫೆಡರೇಷನ್ ಪ್ರಕಟಣೆ ಕೋರಿದೆ. ಮಡಿಕೇರಿಯ ಕಾಲೇಜ್ ರೋಡ್ ಕದಂಬ ಬಿಲ್ಡಿಂಗ್ ನಲ್ಲಿ ಫ್ರೆಶ್ ಮೀಟ್, ಗುಣಮಟ್ಟದ ಕೋಳಿ ಹಾಗೂ ಹಂದಿ ಮಾಂಸ, ಪೋರ್ಕ್ ಅಂಡ್ ಚಿಕನ್ ಸಾಸೇಜಸ್ ಹಾಗೂ ಡ್ರೈ ಪೋರ್ಕ್ ದೊರೆಯುತ್ತದೆ. ಸಮಾರಂಭಗಳಿಗೆ ರಿಯಾಯಿತಿ ದರ. ಸಂಪರ್ಕಿಸಿ ಅಜಿತ್ ಚಿನ್ನಪ್ಪ 9686-96888. ಫ್ರೆಶ್ ಮೀಟ್, ಕಾಲೇಜ್ ರೋಡ್ ನಿಯರ್ ಕಾವೇರಿ ಹಾಲ್, ಮಡಿಕೇರಿ. ಸುಳ್ಯದ ಕೆವಿಜಿ ಕಾನೂನು ಮಹಾವಿದ್ಯಾಲಯ. ಇಲ್ಲಿ LLB 5 ವರ್ಷ ಮತ್ತು 3 ವರ್ಷಗಳ ಪದವಿ ಕೋರ್ಸ್ಗೆ 2021-22 ಸಾಲಿಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷದ LLB ಪದವಿ ಕೋರ್ಸ್ಗೆ ಸೇರ್ಪಡೆಗೊಳ್ಳಲು PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45 ಅಂಕಗಳೊಂದಿಗೆ ತೇರ್ಗಡೆಯಾಗಿರಬೇಕು. 3 ವರ್ಷಗಳ LLB ಪದವಿ ಕೋರ್ಸ್ಗೆ ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45 ಅಂಕಗಳೊಂದಿಗೆ ತೇರ್ಗಡೆಯಾಗಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲ ಆಧುನಿಕ ಸೌಕರ್ಯ ಹೊಂದಿದ್ದು ನುರಿತ ಶಿಕ್ಷಕರು ಸುಸಜ್ಜಿತ ಗ್ರಂಥಾಲಯ, ಗಣಕೀಕೃತ ಗ್ರಂಥಾಲಯ, ಅಣಕು ನ್ಯಾಯಾಲಯ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವಿರುತ್ತದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಪ್ರತ್ಯೇಕ ಹಾಸ್ಟೆಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9880865883 ಅಥವಾ 0825723603. ಟಾಟಾ ಉತ್ಪನ್ನಗಳ ಎಲ್ಲಾ ಮಾದರಿಯ ಪ್ಯಾಸೆಂಜರ್ ಕಾರ್ಗಳ ಬುಕಿಂಗ್ ಆಗಿ ಕೂಡಲೇ ಸಂಪರ್ಕಿಸಿ ಅರಸ್ ಕಾರ್, ಮಡಿಕೇರಿ ಹಾಗೂ ಕುಣಿಗೊಪ್ಪ. ಬುಕಿಂಗ್ ಹಾಗೂ ವಿವರಗಳಿಗೆ ಕಾಲ್ ಮಾಡಿ ಮಾದೇಟಿರ ಅಯ್ಯಪ್ಪ 9611300888. ವಿರಾಜಪೇಟೆ, ಸಿದ್ದಾಪುರ, ಎಮ್ಮೆಮಾಡು, ಕೊಳಕೇರಿ, ನಾಪೋಕ್ಲು, ಬೆಟಗೇರಿ, ಚಟ್ಟಿಮಾನಿ, ಭಾಗಮಂಡಲ, ಮಾದಾಪುರ, ಹಟ್ಟಿಹೊಳೆ, ಸುಂಟಿಗೊಪ್ಪ. ಇಲ್ಲಿಂದ ಬಂದು ನಾಸ್ ಫರ್ನಿಚರ್ ನಿಂದ 10,000 ರೂಪಾಯಿ ಮೇಲ್ಪಟ್ಟು ಫರ್ನಿಚರ್ ಖರೀದಿಸುವ ಗ್ರಾಹಕರಿಗೆ ಟ್ರಾನ್ಸ್ಪೋರ್ಟಿಂಗ್ ನಲ್ಲಿ 50% ಡಿಸ್ಕೌಂಟ್. ನಾಸ್ ಫರ್ನಿಚರ್, ಐಸಿಐಸಿಐ ಬ್ಯಾಂಕ್ ಹತ್ತಿರ, ಕಾಲೇಜ್ ರೋಡ್, ಮಡಿಕೇರಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರದ ಜೊತೆಗೆ ಶಿಕ್ಷಣ ನೀಡುತ್ತಿರುವ ಏಕೈಕ ವಿದ್ಯಾಸಂಸ್ಥೆ. ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಸುಸಜ್ಜಿತ ವಿಶಾಲವಾದ ಪ್ರಯೋಗಾಲಯ, ನುರಿತ ಅಧ್ಯಾಪಕರ ತಂಡ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ, ಉಚಿತ ಶಿಕ್ಷಣ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾಲೇಜು ಆವರಣದಲ್ಲಿ ಪ್ರತ್ಯೇಕ ವಸತಿ ನಿಲಯದ ವ್ಯವಸ್ಥೆಯೊಂದಿಗೆ ಗ್ರಂಥ ಭಂಡಾರವೂ ಲಭ್ಯ. ಮಾಹಿತಿಗೆ ಸಂಪರ್ಕಿಸಿ 9483146330. ಕರ್ನಾಟಕ ಅಗ್ನಿಶಾಮಕ ಪಿಂಜ ತುರ್ತು ಸೇವೆ ಇಲಾಖೆಯಲ್ಲಿ ನಲ್ಲ ಸೇವೆ ಕಾಯ್ತು ಮುಖ್ಯಮಂತ್ರಿ ಪುನರ ಪದಕ ಪಡೆದ ಕಕ್ಕಬ್ಬೆ ಗ್ರಾಮತ್ರ ಗೊಳ್ಳನ ಮಂಡ ಉತ್ತಪ್ಪ ಅಯ್ಯಂಗಕ್ಕೆ ನಲ್ಲಮ್ಮೆ ಬೈಂದಡ್ ಅಂಡ ವೃತ್ತಿ ಪಿಂಜ ವೈಯಕ್ತಿಕ ಬದುಕಕ್ಕೆ ಶ್ರೀ ಗುತ್ತಪ್ಪ ಕಾವೇರಮ್ಮೆ ನಲ್ಲದು ಮಾಡಿಡಂದು ಬೈಂದಿತ್ತು. ಐಮಂಡ ಗೋಪಾಲ, ದಿವ್ಯಾ ಗೋಪಾಲ್, ಐಮಂಡ ಸುರೇಶ್, ಅಂಬಿಕಾ ಸುರೇಶ್, ಮಕ್ಕಳನ್ನ ಲವಿನ್ ಚಂಗಪ್ಪ, ಲಾಸ್ಯ ಪೊನ್ನಮ್ಮ ಪಿಂಜ ಮನೆಕಾರ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಮಳೆಗಾಲಕ್ಕೆ ಬೇಕಾದ ಅತಿ ನೂತನ ಫ್ಯಾಷನ್ ನ ರೈನ್ ಕೋಟ್, ಜರ್ಕಿನ್, ಸ್ವೆಟರ್, ಪುಲ್ ಓವರ್ ತಗೊಳ್ಳಕ್ಕೆ ಇಂದೇ ಭೇಟಿ ಕೊಡಿ ಅಭಿಷೇಕ್ ಸೆಲೆಕ್ಷನ್ಸ್, ಸತ್ಯನಾರಾಯಣ ಕಾಂಪ್ಲೆಕ್ಸ್, ಮೈನ್ ರೋಡ್, ವಿರಾಜಪೇಟೆ. ಸ್ವೀಸ್ ಗೋಲ್ಡ್ ನಿಮಗಾಗಿ ತಂದಿದೆ ಅತಿನೂತನ ಫ್ಯಾಷನ್ ನ ಮದುವೆ ಚಿನ್ನಾಭರಣಗಳ ಬಹುದೊಡ್ಡ ಕಲೆಕ್ಷನ್. ಅಡ್ವಾನ್ಸ್ ಬುಕಿಂಗ್ ಮಾಡಿ ನೀವು ಬುಕ್ ಮಾಡಿದ ದಿನದ ಬೆಲೆ ಅಥವಾ ಖರೀದಿಸುವ ದಿನದ ಬೆಲೆ ಯಾವ್ದು ಕಡಿಮೆ ಇರುತ್ತೋ ಆ ಬೆಲೆಯಲ್ಲಿ ಚಿನ್ನಾಭರಣ ನಿಮ್ಮದಾಗಿಸಿ. ಇನ್ನು ಇಂದು ಸುವರ್ಣ ನಿಮಿಷಗಳು ಮಾತ್ರ. ಸ್ವೀಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ತಿರ, ವಿರಾಜಪೇಟೆ. ಮಾನ್ಸೂನ್ ಮೇಘಾ ಡಿಸ್ಕೌಂಟ್ ಸೇಲ್ ಹೈಟೆಕ್ ಫರ್ನಿಚರ್ ನಲ್ಲಿ ಯಾವುದೇ ಫರ್ನಿಚರ್ ಖರೀದಿಗೆ 20% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ವಿರಾಜಪೇಟ್ ರೋಡ್, ಮೂರ್ನಾಡು ಮತ್ತು ಹರಿಶ್ಚಂದ್ರಪುರ, ಗೋಣಿಕೊಪ್ಪಲು. ಮೈಸೂರಿನ ಪ್ರಸಿದ್ಧ ಆಸ್ಪತ್ರೆಯಾದ ಸಿಗ್ಮಾ ಆಸ್ಪತ್ರೆಯ ಒಂದು ಭಾಗವಾದ ಸಿಗ್ಮಾ ನರ್ಸಿಂಗ್ ಕಾಲೇಜಿನಲ್ಲಿ ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಓಟಿ, ಬಿಎಸ್ಸಿ ಇಮೇಜಿಂಗ್ ಟೆಕ್ನಾಲಜಿ, ಬಿಎಸ್ಸಿ ಡಯಾಲಿಸಿಸ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಸಿಗ್ಮಾ ನರ್ಸಿಂಗ್ ಕಾಲೇಜ್ ಮೈಸೂರು. ಕಾಲ್ 7795914086. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ಶಿಕ್ಷಣ ರಂಗದಲ್ಲಿ 4 ದಶಕಗಳಿಂದ ಮಹತ್ತರ ಕ್ರಾಂತಿ ಅಳಿಯುತ್ತಿರುವ ಸುಳ್ಯದ ಪ್ರತಿಷ್ಠಿತ ನೆಹರು ಮೆಮೋರಿಯಲ್ ಪದವಿ ಕಾಲೇಜಿನಲ್ಲಿ 2021-22 ಸಾಲಿಗೆ ಪದವಿ ತರಗತಿಗಳಿಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ಆಧುನಿಕ ಸುಳ್ಯದ ನಿರ್ಮಾತೃ ಡಾಕ್ಟರ್ ಕುರಂಜಿ ವೆಂಕಟರಮಣಗೌಡರಿಂದ 1976 ಸ್ಥಾಪನೆಗೊಂಡು ಚಾರಿತ್ರಿಕ ಮೈಲುಗಲ್ಲು ಸ್ಥಾಪಿಸಿರುವ ಎನ್ಎಂಸಿ ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಗೆ ಒಳಪಟ್ಟಿದ್ದು ನ್ಯಾಕ್ನಿಂದ B+ ಮಾನ್ಯತೆ ಗಳಿಸಿಕೊಂಡಿದೆ. ಇಲ್ಲಿ ಬಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ, ಬಿಎಸ್ಡಬ್ಲ್ಯೂ, ಸ್ನಾತಕೋತ್ತರ ಪದವಿಗಳಾದ ಎಂಕಾಂ, ಎಂಎಸ್ಡಬ್ಲ್ಯೂ ಕೋರ್ಸ್ಗಳು ಲಭ್ಯವಿದ್ದು ಶಿಕ್ಷಣಕ್ಕೆ ವಿಪುಲ ಅವಕಾಶ ಕಲ್ಪಿಸಲಾಗಿದೆ. ವ್ಯವಸ್ಥಿತ ಪ್ರಯೋಗಾಲಯ, ಅತ್ಯುತ್ತಮ ಗ್ರಂಥಾಲಯ ಹಾಗೂ ಬ್ರೌಸಿಂಗ್ ಕೇಂದ್ರಿತ ಗ್ರಂಥಾಲಯ, ವಿದ್ಯಾರ್ಥಿ ವೇತನ ಸೌಲಭ್ಯ, ಪಠ್ಯದೊಂದಿಗೆ ಎಲ್ಲಾ ಪಠ್ಯೇತರ ವಿಷಯಗಳಿಗೆ ಆದ್ಯತೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ದೂರದಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ. ದಾಖಲಾತಿಗಾಗಿ ಸಂಪರ್ಕಿಸಿ 08257230331 ಅಥವಾ 8762540751. ಫಂಕ್ಷನ್ ಗೆ ನಾನ್ ರೆಡಿ. ವಾವ್, ನೀನೇನಾ ಮದುವೆ ಹುಡುಗಿ? ತಮಾಷೆ ಮಾಡ್ಬೇಡ್ರಿ. ಆದ್ರೆ ಏನಾಯ್ತು? ಈ ಕೊಕ್ಕೆ ತಾತಿ ಜೋಮಾಲೆ ತುಂಬಾ ಹಳೆದಾಯ್ತು, ಇದೊಂದು ಸರಿ ಕಾಣ್ತಾ ಇಲ್ಲ. ಅಷ್ಟೇನಾ, ಅದನ್ನ ಸರಿ ಮಾಡೋಣ ಬಿಡು. ಇದೇ ಜುಲೈ 26 August 6 ಮುಳಿಯದಲ್ಲಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಮೇಲೆ ನಡೀತಾ ಇದೆ, ಹೊಸದನ್ನೇ ತಗೊಳ್ಳೋಣ. ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಕುಶಾಲನಗರದ ಕೆಎಂಟಿ ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುತ್ತಿರುವ ವಿಸ್ಡಮ್ ಪಿಯು ಕಾಲೇಜ್, ಕೆಎಂಟಿ ಹೈಯರ್ ಸೆಕೆಂಡರಿ ಸ್ಕೂಲ್, ಕೆಎಂಟಿ ಪ್ರೈಮರಿ ಸ್ಕೂಲ್, ಕೆಎಂಟಿ ಕಿಂಡರ್ ಗಾರ್ಡನ್ ನಲ್ಲಿ 2021-22 ಸಾಲಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಅಲ್ಲದೆ ಇಲ್ಲಿ ಸಿಎ ಫೌಂಡೇಶನ್, ಸಿಇಟಿ, ನೀಟ್ ಪ್ರವೇಶ ಪರೀಕ್ಷೆಗಳಿಗೆ ನುರಿತ ಪ್ರಾಧ್ಯಾಪಕರಿಂದ ತರಬೇತಿ, ಸುತ್ತಮುತ್ತಲಿನ ಗ್ರಾಮಗಳಿಂದ ಶಾಲಾ ವಾಹನದ ವ್ಯವಸ್ಥೆ, ಆರೋಗ್ಯಕರ ಆಹಾರ, ಶಿಸ್ತುಬದ್ಧ ನಿರ್ವಹಣೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಕಿಂಡರ್ ಗಾರ್ಡನ್ ನಿಂದ ಪಿಯು ವರೆಗಿನ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಕೆಎಂಟಿ ಗ್ರೂಪ್ ಆಫ್ ಎಜುಕೇಶನ್, ಗಂಧದಕೋಟೆ, ಕುಶಾಲನಗರ. ಕಾಲ್ 8296493430. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕಾದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಮಡಿಕೇರಿಯ ಕ್ವಿಕರ್ ಬಜಾರ್ ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫರ್ನಿಚರ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಆಪ್ಟಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಹತೆ SSLC, PU, PCMB. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480003514. ಶ್ಯೂರ್ ಕ್ಯೂರ್ ಫಿಸಿಯೋಥೆರಪಿ ಮತ್ತು ಮ್ಯಾನ್ಯುಯಲ್ ಥೆರಪಿ ಸೆಂಟರ್ ಇದೀಗ ಸೋಮವಾರದಿಂದ ಶನಿವಾರದವರೆಗೆ ಮಡಿಕೇರಿ, ವಿರಾಜಪೇಟೆ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ಪ್ರಾರಂಭಗೊಂಡಿದೆ. ಕೋವಿಡ್ ನಂತರದ ಅನಾರೋಗ್ಯ ಸಮಸ್ಯೆಗಳು ಮತ್ತು ಪುನಶ್ಚೇತನಕ್ಕಾಗಿ ಫಿಸಿಯೋಥೆರಪಿ ಮತ್ತು ಮ್ಯಾನ್ಯುಯಲ್ ಥೆರಪಿ ಸೆಂಟರ್ನಲ್ಲಿ ಚಿಕಿತ್ಸೆ ನೀಡಲಾಗುವುದು. ಅವಶ್ಯವಿರುವವರು ಸಂಪರ್ಕಿಸಿ 810-555-1321. ಪ್ರಕಟಣೆಗಳನ್ನು ಕೇಳಿದಿರಿ. ಸೇವಾ ಮಾಹಿತಿ: ಚಿಕ್ಕಮಂಡೂರು ಗ್ರಾಮತ್ರ ಅಜ್ಜಿಕುಟ್ಟಿರ ಚಿಟ್ಟಿಯಪ್ಪ ಬೋಜಾಯಿಂಗ ಇಂದು 5:05 ಗಂಟೆಗೆ ಮರಣಪಟ್ಟಿತು.